ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಆತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾರ್ಯಕ್ರಮ ರೇಗಿಲೆ ಮಿಡಿತ. ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸತೀಶ್ ಅಂತ. ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಆಹಾರ ಮತ್ತು ಪೌಷ್ಟಿಕ ವಿಷಯ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನದ ವಿಷಯ ಅಣಬೆ ಬೇಸಾಯ ಮತ್ತು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಅದರ ಪ್ರಾಮುಖ್ಯತೆ, ನಮಗೆ ಆರೋಗ್ಯಕ್ಕೆ ಹೇಗೆ ರೀತಿ ಸಿಗುತ್ತದೆ ಅನ್ನೋದನ್ನ ಈ ದಿನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಣಬೆ ಒಂದು ಅಧಿಕ ಪ್ರೋಟೀನ್ ಯುಕ್ತವಾದ ಒಂದು ಶಿಲೀಂಧ್ರ ಆಗಿರ್ತದೆ. ಅಣಬೆಯಲ್ಲಿ ಪ್ರೋಟೀನ್ ಮತ್ತು ಜೀವಸತ್ವಗಳು ಹೇರಳವಾಗಿದ್ದು ಇದರಿಂದ ಉತ್ತಮವಾದ ಒಂದು ಶಕ್ತಿ ಮತ್ತು ಉತ್ತಮವಾದ ಒಂದು ಪ್ರೋಟೀನ್ ಕಂಟೆಂಟ್ ಬಾಡಿಗೆ ಒಂದು ನಮ್ಮ ದೇಹಕ್ಕೆ ಸಿಗೋದ್ರಿಂದ ನಮ್ಮಲ್ಲಿರುವ ಮುಂದಿನ ದಿನಗಳಲ್ಲಿ ಬರುವಂತಹ ಮಧುಮೇಹ ಮತ್ತು ರಕ್ತದೊತ್ತಡ ಹೊಂದಿರುವ ಜನರಿಗೆ ಬಹಳ ಮಹತ್ವವಾದ ಆಹಾರವಾಗಿದೆ ಎಂದು ವೈಜ್ಞಾನಿಕವಾಗಿ ದೃಢಪಡಿಸಲಾಗಿದೆ. ಇದರಲ್ಲಿ ಉತ್ತಮವಾದ ಒಂದು ಖನಿಜಗಳಾಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟಾಷ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಮತ್ತು ಸೋಡಿಯಂ ಕಂಟೆಂಟ್ ಆಗಿರ್ಬೋದು. ಈ ಎಲ್ಲ ಖನಿಜ ಮತ್ತು ವೈಟಮಿನ್ಸ್ ಮಿನರಲ್ಸ್ ಸುಲಭವಾಗಿ ನಮ್ಮ ಆರೋಗ್ಯಕ್ಕೆ ಸಿಗ್ತದೆ. ದಿನೇ ದಿನೇ ನಮ್ಮ ಆಹಾರದಲ್ಲಿ ಅಣಬೆಯ ಬಳಕೆಯಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಒಂದು ಗುಣವಿರುವುದರಿಂದ ಅತಿ ರುಚಿಕರವಾದ ಆಹಾರ ಪದಾರ್ಥಗಳನ್ನು ಸಹ ಈ ಚಿಪ್ಪಣಬೆ ಬಳಸಿ ನಾವು ತಯಾರಿಸ್ಬೋದು. ಮತ್ತು ಇದು ಒಂದು ಉತ್ತಮವಾದ ಒಂದು ಪೌಷ್ಟಿಕವಾದ ಒಂದು ತರಕಾರಿ ಸಹ ಅಂತ ಹೇಳ್ಬೋದು. ಇದನ್ನು 100 ಗ್ರಾಮ್ ಚಿಪ್ಪಣಬೆ ತಗೊಂಡಾಗ ನಾವು ಅದರಲ್ಲಿ ನೀರಿನಂಶ 90% ಬಂದರೆ ಪ್ರೋಟೀನ್ ಅಂಶ 2.5% ಇರ್ತದೆ. ಈ ಪ್ರೋಟೀನಿಂದ ನಮಗೆ ನಮ್ಮ ದೇಹಕ್ಕೆ ಬೇಕಾದ, ನಮ್ಮ ಸ್ನಾಯುಗಳ ಒಂದು ಬೆಳವಣಿಗೆ ಬೇಕಾದಂಥ ಉತ್ತಮವಾದ ಪ್ರೋಟೀನ್ ನಮ್ಮ ದೇಹಕ್ಕೆ ಸಿಗುತ್ತೆ. ಮತ್ತು ಕೊಬ್ಬಿನಾಂಶ ಇದರಲ್ಲಿ 0.2% ಇರೋದ್ರಿಂದ ಯಾರೇ ಮನೆಯಲ್ಲಿ ಹೃದಯ ಸಂಬಂಧಿತ ಕಾಯಿಲೆ ಪೇಷಂಟ್ಸ್ಗಳಿದ್ದರೂ ಸಹ ಇದನ್ನು ಸುಲಭವಾಗಿ ಅವರು ಹೊಟ್ಟೆ ತುಂಬ ಸಹ ತಿನ್ಬೋದು, ಏನು ತೊಂದರೆ ಆಗೋದಿಲ್ಲ. ಇದರಲ್ಲಿ ಕೊಬ್ಬಿನಾಂಶ ಭಾರಿ ಕಡಿಮೆ ಇದೆ, ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಮತ್ತು ಇದರಲ್ಲಿ ಉತ್ತಮವಾದ ನಾರಿನಂಶ 1.3% ಇರೋದ್ರಿಂದ ಮಧುಮೇಹ ಇರುವಂಥವ್ರಿಗೆ ಸಹ ಇದು ತುಂಬ ಸಹಕಾರಿಯಾಗಿರ್ತದೆ. ಇದರಲ್ಲಿ ಮತ್ತು ಉತ್ತಮವಾದ ಖನಿಜಗಳು ಸಹ ಸಿಗುತ್ತೆ 0.6% ಲೆವೆಲಲ್ಲಿ. ಮತ್ತು ಇದು ಉತ್ತಮವಾದ ಎನರ್ಜಿನೂ ಸಹ ಕೊಡುತ್ತೆ. ಇದು 100 ಗ್ರಾಮ್ ಅಣಬೆನ ಚಿಪ್ಪಣಬೆನ ತಿಂದಾಗ ನಮಗೆ 36% ಅಷ್ಟು ನಮಗೆ ಉತ್ತಮವಾದ ಒಂದು ಶಕ್ತಿ ನಮ್ಮ ದೇಹಕ್ಕೆ ದೊರಕುತ್ತೆ. ಮತ್ತು ಅಣಬೆಗಳನ್ನ ನಾವು ಯಾವ ರೀತಿ ಬೆಳಿಬಹುದು, ಅಣಬೆ ಕೃಷಿಯ ಮಹತ್ವ ಹೆಂಗಪ್ಪ ಅಂದರೆ, ಅಣಬೆಗಳು ಹೆಚ್ಚಾಗಿ ತ್ಯಾಜ್ಯ ವಸ್ತುಗಳಾದಂಥ ಒಣಹುಲ್ಲಾಗಿರ್ಬೋದು, ಎಲೆಗಳಾಗಿರ್ಬೋದು ಅಥವಾ ಕಾಂಡಗಳ ಮೇಲೆ ಸುಲಭವಾಗಿ ಬೆಳಿಬೋದು. ಅಣಬೆಗಳು ಬೆಳಕು ಮತ್ತು ಮಣ್ಣಿನ ಅವಲಂಬನೆ ಇಲ್ಲದೆ ಬೆಳೆಯುವಂಥ ಒಂದು ತರಕಾರಿಯಾಗಿರ್ತದೆ. ಅಣಬೆಗಳು ಅಧಿಕ ಆಹಾರ ಮತ್ತು ಇಳುವರಿ ಕಲ್ಪಿಸುವ ಅಧಿಕ ಮಾರ್ಗಗಳನ್ನು ಕಲ್ಪಿಸುತ್ತದೆ. ಮತ್ತು ಬೇರೆ ಬೆಳೆಗಳ ಸ್ಥಳ ಮತ್ತು ಪೋಷಕಾಂಶಗಳ ಜೊತೆ ಸ್ಪರ್ಧೆ ಇಲ್ಲದೆ ಬೆಳೆಯುವಂಥ ಒಂದು ಮುಖ್ಯವಾದ ಒಂದು ತರಕಾರಿ ಅಥವಾ ಬೆಳೆ ಇದಾಗಿರ್ತದೆ. ಅಣಬೆಯನ್ನು ಒಂದು ಸಾವಯವ ಪದ್ಧತಿಯಲ್ಲಿ ಬೆಳೆಯೋದ್ರಿಂದ

ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು ಹಿರಿಯೂರು ತಾಲೂಕು ಹೇಮದಳ ಗ್ರಾಮದ ಕೃಷಿಕ ಎಸ್ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಹೇಮದಳ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಸ್ ಸಿದ್ದಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಅವ್ರ ಕೃಷಿ ಬದುಕಲ್ಲಿ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಸಿದ್ದಪ್ಪರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸಿದ್ದಪ್ಪರ. ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಸರ್, ನಾವು 92ನೇ ಇಸ್ವಿಯಿಂದ ನಾವು ಈ ಕೃಷಿ ಕಾಯಕ ಮಾಡ್ತಿದ್ವಿ. ಯಾಕಂದ್ರೆ ನಾನು ಒಂದು ಸಣ್ಣದಾಗಿ ನನ್ನ ಇತಿಹಾಸ ಹೇಳ್ಬೇಕಂದ್ರೆ, ನಾವೊಂದು ಶುಗರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಶುಗರ್ ಫ್ಯಾಕ್ಟ್ರಿ ಕಾರಣ ಅಂತಂದ್ರೆ ಲೇ ಆಫ್ ಆಯ್ತು, ಫ್ಯಾಕ್ಟ್ರಿ ನಿಂತೋಯ್ತು. ಅವಾಗ ಅನಿವಾರ್ಯವಾಗಿ ನಮಗೆ ಇದ್ದಂಥ ಒಂದು 3 ಎಕರೆ ಜಮೀನು 3 ಜನ ಅಣ್ಣತಮ್ಮಗಳು ಹಂಚ್ಕೊಂಡ್ವಿ. ಹಂಚ್ಕೊಂಡ ತಕ್ಷಣ 1 ಎಕರೆ ಬಂತು. ನಮ್ಗೆ ಬೇರೆ ಏನು ಕೆಲಸ ಇಲ್ಲದ್ರಿಂದ ನಾವೇನು ಮಾಡಿದ್ವಿ, ಕೃಷಿನೇ ಅನುಸರಿಸ್ಕೊಂಡು ವ್ಯವಸಾಯ ಮಾಡೋಕೆ ಶುರು ಮಾಡಿದ್ವಿ. ಅವತ್ತು ನಮ್ಮ ಸ್ನೇಹಿತರ ಸಹಾಯದಿಂದ ನಾವು ಒಂದು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡ್ವಿ. ಕೊಳವೆ ತೆಗೆಸ್ಕೊಂಡು ಒಂದು ನೀರಾವರಿ ಮಾಡ್ಕೊಂಡ್ವಿ. ನೀರಾವರಿ ಮಾಡ್ಕೊಂಡಿದ್ದರಿಂದ ಮೊದಲು 1ನೇ ವರ್ಷ ನಾವು ಸಣ್ಣ ಪುಟ್ಟ ಬೆಳೆಗಳು, ತರಕಾರಿಗಳು ಇಂಥವು ಬೆಳೆದ್ವಿ. 2ನೇ ವರ್ಷದಲ್ಲಿ ನಮಗೆ ಸ್ನೇಹಿತರು ಅವರಿವರು ಒಂದು ಮಾರ್ಗದರ್ಶನದಾಗೆ ನಾವು ರೇಷ್ಮೆ ಬೆಳೆದ್ವಿ. ಆಮೇಲೆ ಬೇರೆ ಬೇರೆ ಬೆಳೆ ಬೆಳೆದ್ವಿ. 1 ವರ್ಷ 2 ವರ್ಷ ಅನ್ನೋಷ್ಟೊತ್ತಿಗೆ ನಮಗೆ ಜನಗಳು ಪರಿಚಯ ಆಯಿತು. ಅವತ್ತು ನಾವು ದಾಳಿಂಬೆ ಹಾಕಿದ್ವಿ. ದಾಳಿಂಬೆನ ಹಾಕಿ ಅವತ್ತು ದಕ್ಷಿಣ ಕರ್ನಾಟಕದಾಗೆ ನಮ್ಮ ಊರಿನಲ್ಲಿ ಒಬ್ರು ಹಾಕಿದ್ರು, ಫಸ್ಟ್ ಅವರೇ ಹಾಕಿದ್ದು. 2ನೇದಾಗಿ ನಾವು ಹಾಕಿದ್ವಿ. ಅವತ್ತು ನಮಗೆ ಒಂದು ಮಹಾರಾಷ್ಟ್ರದಿಂದ ಒಬ್ರು ಬರ್ತಿದ್ರು, ಅವರು ಮಾಹಿತಿ ಕೊಟ್ಟರು, ಮಾರ್ಗದರ್ಶನ ಮಾಡಿದರು. ಅದನ್ನೆಲ್ಲ ಸೇರ್ಕೊಂಡು ಉತ್ತಮವಾದಂಥ ಕ್ವಾಲಿಟಿ ಬೆಳೆದು ನಾವು ಫಾರಿನ್ ಸಮೇತ ಎಕ್ಸ್ಪೋರ್ಟ್ ಮಾಡಿದ್ವಿ. ಆ ಥರ ಬೆಳೆದ್ವಿ. ಅಷ್ಟೊತ್ತಿಗೆ ನಮಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನಮ್ಮ ಕೃಷಿ ಇಲಾಖೆ ನಮಗೆ ಪರಿಚಯ ಆಯಿತು. ನಾವು ಮನೆಗೆ ಮನೆ ಅವಶ್ಯಕತೆ ಅಂತ ಹೇಳಿಬಿಟ್ಟು ಅದರಲ್ಲಿ ನಮಗೆ ತಿಳಿದಂಥ ರೀತಿಯಲ್ಲಿ ಕೆಲವೊಂದು ಬೆಳೆಗಳನ್ನ ಹಾಕ್ಕೊಂಡಿದ್ವಿ. ಇದು ನಮ್ಮ ಮನೆಗೆ ಬೇಕು, ಒಂದು ಸ್ವಲ್ಪ ಸೊಪ್ಪು ಬೇಕು, ಒಂದು ತೆಂಗಿನ ಗಿಡ ಬೇಕು, ಒಂದು ಹಣ್ಣಿನ ಗಿಡ ಬೇಕು, ಈ ಥರ ಏನೋ ಮಾಡ್ಕೊಂಡಿದ್ವಿ. ಅವರೆಲ್ಲ ನಮಗೆ ಬಂದ ಮೇಲೆ, ನೀವು ಮಾಡ್ತಿರೋದೊಂದು ಸಮಗ್ರ ಕೃಷಿ ಪದ್ಧತಿ ಥರ ಇದೆ, ಇದನ್ನು ನಮ್ಮ ಒಂದು ಇಲಾಖೆಗೆ ನೀವು ಸಂಪರ್ಕ ಇಟ್ಕೊಂಡ್ರೆ ಸಮಗ್ರ ಕೃಷಿನೇ ನೀವು ಮಾಡ್ಬೋದು ಅಂತಂದು ಹೇಳಿದಾಗ ಅವರ ಒಂದು ನಿಕಟ ಸಂಪರ್ಕ ಇಟ್ಕೊಂಡ್ವಿ. ನಮ್ಮ ಬೊಬ್ಬರ್ ಫಾರಂನಲ್ಲಿ ಕೆವಿಕೆನಲ್ಲಿ ಸೈಂಟಿಸ್ಟ್ಗಳು ಎಲ್ಲ ನಿಮ್ಗೆ ಪರಿಚಯ ಆದರು. ಆದಾಗ ನಮ್ಗೆ ಹೇಳಿದ್ರು, ನೀವು ಈ ಮಧ್ಯದಲ್ಲಿ ಏನಾದರೂ ತರಕಾರಿ ಬೆಳ್ಕೋಬಹುದು, ಬಂದು ಸುತ್ತ ನಿಮಗೆ ಇರ್ತದೆ ಕೃಷಿ ಅರಣ್ಯ ಬೆಳೆಸ್ರಿ, ದನಗಳಿದ್ದಾವೆ ಹೈನುಗಾರಿಕೆ ಮಾಡ್ರಿ, ಮೇವು ಹಾಕ್ಕೊಳ್ರಿ, ಒಂದೊಂದೇ ಆಗಲಿ ಒಂದು ಹಸು ಕಟ್ಕೊಂಡ್ರೆ ನಿಮ್ಗೆ ಒಂದು ಸಾವಯವ ಇದು ಮಾಡ್ಬೋದು ಅಂತ. ಅವತ್ತು ನಾವು ಏನು ದಾಳಿಂಬೆ ಅಂದಾಗ ಪೂರ್ತಿ ಸಾವಯವ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ, ಇವತ್ತು ಸಮೇತ ಕಷ್ಟನೇ ಐತೆ. ಆದರೂ ಅವತ್ತು ನಾವೇನು ಮಾಡಿದ್ರು, ಅವರ ಪರಿಚಯ ಆದಮೇಲೆ ಕೊಡ್ತಕ್ಕಂಥ ಗೊಬ್ಬರಗಳು NPK ಆಗ್ಬೋದು, ಮೈಕ್ರೋನ್ಯೂಟ್ರಿಯಂಟ್ ಆಗ್ಬೋದು, ಈ ಥರ ಕೊಡ್ತಿದ್ದನ್ನು ನಿಲ್ಲಿಸಿಬಿಟ್ಟು ನಾವೇನು ಮಾಡಿದ್ವಿ, ಸಾವಯವ ಬದಲಾವಣೆ ಆದ್ವಿ. ಅಷ್ಟೊತ್ತಿಗೆ ಒಂದು ಧರ್ಮಸ್ಥಳ ಸಂಘ ನಮಗೊಂದು ಪರಿಚಯ ಆಯಿತು. ಅವರು ಸಮೇತ ಈ ಕೃಷಿ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ವೀರೇಂದ್ರ ಹೆಗ್ಡೆ ಅವರ ಒಂದು ಸಂಸ್ಥೆ ನಮಗೆ ಅವರು ಇವರು ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು, ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಎಲ್ಲ ಸಂಪರ್ಕ ಆಗಿದ್ದರಿಂದ ನಮಗೆ ಒಂದು ಅದ್ಭುತವಾದಂಥ ಮಾಹಿತಿ ಸಿಕ್ತು. ನಮ್ಗೆ ಬಯೋಗ್ಯಾಸ್ ಮಾಡ್ಕೊಂಡ್ವಿ, ಬಯೋಗ್ಯಾಸ್ ಸ್ಲರಿ ಉಪಯೋಗಿಸ್ಕೊಂಡು ನಾವು ಕಾಂಪೋಸ್ಟ್ ತಯಾರು ಮಾಡ್ಕೊಂಡ್ವಿ, ಅದರಿಂದ ಎರೆಹುಳು ಗೊಬ್ಬರ ಮಾಡ್ಕೊಂಡ್ವಿ. ಈ ಥರ ಮಾಡಿಬಿಟ್ಟು ನಾವು ರಾಸಾಯನಿಕ ಹಾಕೋದನ್ನು ನಿಲ್ಲಿಸಿದ್ವಿ. ರಾಸಾಯನಿಕ ಹಾಕೋದು ನಿಲ್ಲಿಸಿಬಿಟ್ಟು ಸಂಪೂರ್ಣ ಸಾವಯವ ಒಂದು ಗೊಬ್ಬರನ ನಾವು ಕೊಟ್ಟು ಅದ್ರ ಜೊತೆಗೆ ನಮಗೆ ಈ ಏನು ಜೀವಾಣು ಗೊಬ್ಬರಗಳು ಅಂತ ಹೇಳ್ತಾರೆ, ಟ್ರೈಕೋಡರ್ಮ್ ಆಗ್ಬೋದು, ಸುಡೋಮನಸ್ ಆಗ್ಬೋದು, ರಜೋಬಿಯಮ್ ಆಗ್ಬೋದು, ಈ ಥರನ ನಾವು ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಕೊಂಡು ಉತ್ಕೃಷ್ಟವಾದಂಥ ಗೊಬ್ಬರ ತಯಾರು ಮಾಡ್ಕೊಂಡ್ವಿ. ಆಮೇಲೆ ದಾಳಿಂಬಿನಲ್ಲಿ ವಿಲ್ಟ್ ಅಂತ ಬರ್ತಿತ್ತು, ಯಥೇಚ್ಛ ಗಿಡಗಳು ಸಾಯ್ತಿದ್ವು. ನಮ್ಮ ಜಮೀನ ಮೇಲೆ ವಿಜ್ಞಾನಿಗಳು ಪ್ರಯೋಗ ಮಾಡಿದರು, ಈ ಜಮೀನಿಗೆ ನೀವು ಇದನ್ನ ಹಾಕ್ರಿ, ಇದು ಯಾವ ಥರ ಇರುತ್ತೆ, ಇದ್ರ ಬಗ್ಗೆ ಒಂದು ರಿಸಲ್ಟ್ ಬರ್ತತೆ ಅಂತ. ಅವತ್ತು ನೋಡಿದಾಗ ಅಲ್ಲಿ ಕೊಳೆ ರೋಗ ನಿಂತೋಗಿ ಅದು ಏನು ಸ್ವರ್ಗ ರೋಗ ಅನ್ನೋಂಥ ಒಂದು ಅದ್ಭಸ್ತಿ ಬಂತು, ನಿರ್ವಹಣೆ ಆಯಿತು. ಯಥೇಚ್ಛ ಬೆಳೆದ್ವಿ, ಒಂದು ಗಿಡಕ್ಕೆ 20-30 ಕೆಜಿ ಬರಲು 50-60 ಕೆಜಿ ವರೆಗೂ ನಾವು ಹಣ್ಣು ಬೆಳೆದ್ವಿ. ಅವತ್ತು ರೇಟೆಲ್ಲ ಕಡಿಮೆ ಇತ್ತು ನಮಗೆ, ಆದರೂ ಸಮೇತ ಒಳ್ಳೆ ಲಾಭನೇ ಬಂತು. ಈ ಥರ ಮಾಡ್ಕೊಂಡಾಗ ನಮಗನ್ನಿಸ್ತು, ಇಲ್ಲಿ ಇನ್ನು ಹಸುಗಳಿದ್ದಾವೆ, ಇದರಿಂದ ಗೊಬ್ಬರ ಯಾವ ಥರ ಆಗುತ್ತೆ, ಮಲ್ಟಿಪರ್ಪಸ್ ಆಗಿ ನಾವು ಯಾವ ಥರ ಲಾಭ ಮಾಡ್ಕೋಬಹುದು ಅಂತ ಹೇಳಿದಾಗ ಸುತ್ತ ಕೃಷಿ ಅರಣ್ಯ ಮಾಡಿದ್ವಿ. ಯಾಕಂದ್ರೆ ಇವತ್ತು ಗಿಡ ಮರಗಳು ಕಡಿದು ಕಾಡು ಹಾಳಾಗ್ತೈತೆ ಅನ್ನೋ ನಿಟ್ಟಿನಲ್ಲಿ ನಮಗೆ ಅರಣ್ಯ ಇಲಾಖೆಯವರು ಬಂದು ಒಂದು ಸುಮಾರು 100 ಗಿಡಗಳು ಕೊಟ್ಟರು. ಸಿಲ್ವರ್ ಓಕು, ಟೀಕು, ಎಬ್ಬೇವು, ಈ ಥರ ಗಿಡಗಳು ಕೊಟ್ಟಾಗ ನಾಟಿ ಮಾಡಿದ್ವಿ. ಸುಮಾರು 10-15 ವರ್ಷದವರೆಗೂ ಎತ್ತರವಾಗಿ ಬೆಳೆದ್ವು. ಆಮೇಲೆ ಅದ್ರ ಪಕ್ಕದಲ್ಲೇ ನೇಪಿಯರ್ ಇನ್ನೊಂದು ತೋಟಗಾರಿಕೆ ಇಲಾಖೆಯಿಂದ ಕೊಟ್ಟಂತೆ ನೇಪಿಯರ್ನ 3-4 ಥರದ್ದು ಹಾಕಿದ್ವಿ. ಅದರಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದರಿಂದ ನೀರನ್ನ ನಿರ್ವಹಣೆ ಚೆನ್ನಾಗಾಯ್ತು. ಆ ನೇಪಿಯರ್ ಉಪಯೋಗಿಸ್ಕೊಂಡು ನಾವು ಅಲ್ಪ ಸ್ವಲ್ಪ ಮೇವನ್ನು ಕೊಂಡ್ಕೊಂಡು ಒಂದು ಹಸುಗಳನ್ನ ಸಾಕೊಂಡ್ವಿ. ಒಂದು ಹಸುವನ್ನು ಸಾಕಿದ್ರಿಂದ ನಮ್ಗೇನಾಯ್ತಂದ್ರೆ ಗೊಬ್ಬರ ಬಂತು, ಹಾಲು ಬಂತು. ನಮ್ಮ ಪಕ್ಕದಾಗ ಧರ್ಮಸ್ಥಳ ಯೋಜನೆಯಿಂದ ಒಂದು ಡೈರಿ ನಾವೇ ಮಾಡಿಸಿದ್ವಿ. ಅವತ್ತು ನಮಗೆ ಹಾಲಿನಿಂದ ಕನಿಷ್ಠ ಅಂದರೆ ಪ್ರತಿ ತಿಂಗಳ 8,000-10,000 ರೂಪಾಯಿ ಹಾಲಿನಿಂದ ಬರ್ತಿತ್ತು. ನಾವು ಗೊಬ್ಬರನ ಪ್ರತಿ ವರ್ಷ ನಾವು 50,000 ಕಡಿಮೆ ಗೊಬ್ಬರ ತಗೊಂತಿರ್ಲಿಲ್ಲ. ಆ ಗೊಬ್ಬರದ 50,000 ರೂಪಾಯಿ ಉಳಿತಾಯ ಆಯ್ತು. ನಾವು ನಮ್ಮ ಮನೆಗೆ 1 ಲೀಟರ್ ಹಾಲು ಉಪಯೋಗಿಸ್ತೀವಿ ಅಂದ್ರೆ ಅವತ್ತು 40 ರೂಪಾಯಿ 1 ಲೀಟರ್ ಹಾಲಿತ್ತು. ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ನೋಡಿದ್ರೆ 8,000 ರೂಪಾಯಿ ಹಾಲಿಂದ ಆಗ್ತಿತ್ತು. ನಾವು ಹಾಲು ಮೊಸರು ಎಲ್ಲ ಉಪಯೋಗಿಸೋ ಅಂದ್ರೆ 10,000 ರೂಪಾಯಿ ನಮಗೆ ಹಾಲಿಂದ ಉಳಿತಾಯ ಆಯ್ತು, ಗೊಬ್ಬರ ಉಳಿತಾಯ ಆಯ್ತು. ಆಮೇಲೆ ದುಡ್ಡು ಹಾಕಿದ್ವಿ, ಒಂದು 5,000 ರೂಪಾಯಿ ಆ ದಸುಗಳ ನಿರ್ವಹಣೆಗೆ ಹೋದ್ರೆ ತಿಂಗಳ 5,000 ರೂಪಾಯಿ ನಮ್ಗೆ ಉಳಿತಾಯ ಆಯ್ತು. ಅಲ್ಲಿ ನಮ್ ಗೊಬ್ಬರ ಹಾಲು ನಮ್ ಮನೆಗೆ ಉಳಿತಾಯಗೇನೆ ಅಲ್ಲೇ 1 ಲಕ್ಷ ರೂಪಾಯಿ ನಮ್ಗೆ ಇನ್ಕಮ್ ಬಂತು. ಈ ತರ ಮಾಡಿದ ಬಯೋಗ್ಯಾಸ್ ಮಾಡ್ಕೊಂಡಿದ್ರಿಂದ ನಮ್ಗೆ ಒಂದು ಸಿಲಿಂಡರ್ಗೆ 1,000 ರೂಪಾಯಿ ಐತೆ. ಇವತ್ತು ನಿರಂತರವಾಗಿ ನಾವು ಸಿಲಿಂಡರ್ ಉಪಯೋಗಿಸ್ತಿದ್ವಿ, ಅದರಿಂದ ಸಿಲಿಂಡರ್ನ ದುಡ್ಡು ಉಳಿತು. ವರ್ಷಕ್ಕೇನೆಲ್ಲ ಮಿನಿಮಮ್ 8,000 ರೂಪಾಯಿ ಸಿಲಿಂಡರ್ ಅದು ಉಳಿತು ನಮ್ಗೆ. ಆಮೇಲೆ ಲೈಟಿಂಗ್ ಮಾಡ್ಕೊಂಡ್ವಿ, ಸೋಲಾರ್ ನಾವು ಅಳವಡಿಸ್ಕೊಂಡಿದ್ವಿ. ಏನು ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ತಾರೆ ಆ ಸೋಲಾರ್ ಅಳವಡಿಸ್ಕೊಂಡಿದ್ವಿ, ಅದರಿಂದ ಇವತ್ತು ವಿದ್ಯುತ್ ನಮಗೆ ಉಳಿತಾಯ ಆಯಿತು. ಈ ಥರ ಎಲ್ಲ ಮಾಡ್ಕೊಂಡಿದ್ರೆ ನಮಗೆ ನೈಸರ್ಗಿಕ ಸಂಪನ್ಮೂಲ ಬಳಸಿದ್ದಕ್ಕೆ ಸುಮಾರು ಇಷ್ಟು ಉಳಿತಾಯ ಆಯಿತು. 1 ಲಕ್ಷದ ಮೇಲೆ ನಮಗೆ ಉಳಿತಾಯ ಆಯಿತು. ಇನ್ನು ಜಮೀನಿಗೆ ಹೋದಾಗ ನಾವು ಗೊಬ್ಬರದ ಉಳಿತಾಯ ಆಯಿತು. ಆಮೇಲೆ ಸಾವಯವ ಗೊಬ್ಬರ ಜಾಸ್ತಿ ಬೆಳೆದಿಂದ ರೋಗಗಳ ನಿರ್ವಹಣೆ ಕಡಿಮೆ ಆಯಿತು, ಔಷಧಿಗಳ ಸಿಂಪಡಣೆ ಕಡಿಮೆ ಆಯಿತು. ಅದನ್ನೆಲ್ಲ ಮಾಡಿದ್ರೆ ನಾವು ಮಿನಿಮಮ್ ಆಗಿ ಒಂದು ವರ್ಷಕ್ಕೆ ಒಂದು ಬೆಳೆಗೆ 200 ಗಿಡ ನಮ್ಮದು ದಾಳಿಂಬೆ ಇತ್ತು. ಆಮೇಲೆ 150 ಮಲ್ಲಿಗೆ ಗಿಡ ಇದ್ವು. ಆ 200 ಗಿಡ ದಾಳಿಂಬೆನಲ್ಲಿ ನಾವು 5-6 ಟನ್ 7 ಟನ್ ಈ ತರ ಬೆಳೆದಿದ್ವಿ. ಅವತ್ತು ಬರೀ ನಮಗೆ ಚಿಕ್ಕಿದ್ದು 40,000-50,000 ರೂಪಾಯಿ ಈ ತರ ರೇಟ್ನಲ್ಲಿ 3-6 ಟನ್ ದಾಳಿಂಬೆಗೆ 3 ಲಕ್ಷ ರೂಪಾಯಿ ಅಲ್ಲಿವರೆಗೂ ಆಗಿತ್ತು ಖರ್ಚು. ನಾವು ಮಿನಿಮಮ್ ಆಗಿ ಕೂಲಿ ಆಗ್ಬೋದು ಅಥವಾ ಗೊಬ್ಬರ ಆಗ್ಬೋದು, ಬೇರೆ ಮೇಂಟೆನೆನ್ಸ್ ಎಲ್ಲ ತೆಗೆದ್ರು ನಮ್ಗೆ 50,000-80,000 ತೆಗೆದ್ರೆ 1 ಲಕ್ಷ 1.5 ಲಕ್ಷ ಎರಡು ಲಕ್ಷವರೆಗೂ ನಮ್ಗೆ ಇನ್ಕಮ್ ಆಯಿತು. ಇನ್ನು 50 ಮಲ್ಲಿಗೆ ಗಿಡನ ನಾವು ನಿರ್ವಹಣೆ ಮಾಡಿದ್ರಿಂದ ಅದಕ್ಕೆ ಖರ್ಚು ವೆಚ್ಚ ಬಹಳ ಕಡಿಮೆ. ನಮ್ಮ ಹತ್ರನೇ ಸಾವಯವ ಗೊಬ್ಬರ ಇರ್ತಿತ್ತು. ಏನ್ ಜೊತೆಗೆ ಗೊಬ್ಬರ ಫಲವತ್ತತೆ ಇರಬೇಕು ಅನ್ನೋ ದೃಷ್ಟಿಗೆ ನಾವು ಅದಕ್ಕೆ ಮೈಕ್ರೋನ್ಯೂಟ್ರಿಯಂಟ್ ಆಡ್ ಮಾಡ್ತಿದ್ವಿ. ಜಿಂಕು, ಬೋರನ್, ಮೆಗ್ನೀಷಿಯಂ, ಮಾಲ್ಬಿಡಿನಮ್ ಈ ತರದ ಒಂದು ಮಿಶ್ರಣ ಮಾಡ್ತಿದ್ವಿ. ಜೊತೆಗೆ ಟ್ರೈಕೋಡರ್ಮಸ್, ಸೂಡೋಮೋನಸ್ ಇದನ್ನೆಲ್ಲ ಮಿಕ್ಸ್ ಮಾಡ್ತಿದ್ವಿ. ಎರೆಹುಳು ಇದರಿಂದ ಎರೆಜಲ ಆಮೇಲೆ ಎರೆ ಇದನ್ನ ತಂದು ಹಾಕಿದ್ರಿಂದ ಫಲವತ್ತಾದ ಗೊಬ್ಬರ ಸಿಗ್ತಿತ್ತು ನಮ್ಗೆ. ಅಂತ ಗೊಬ್ಬರ ಹಾಕಿದ್ರಿಂದ ನಮ್ಗೆ ಒಳ್ಳೆ ಇಳುವರಿ ಬರ್ತಿತ್ತು. ಮಾರ್ಕೆಟ್ನಾಗ ನಮ್ಮ ಮಾಲ್ಗೆ ಬೇರೆ ಹೂವು 1-2 ದಿನ ಇರ್ತವೆ ಅಂದ್ರೆ ಇದು 1-4-5 ದಿವಸ ಇಟ್ಟರು ಹೂವು ಬಾಡ್ತಿರ್ಲಿಲ್ಲ, ಕ್ವಾಲಿಟಿ ಇರೋದು. ಅಂತ ಹೂವು ಬೆಳೆದಿವಿ ನಾವು. 50 ಗಿಡದಲ್ಲಿ ನಮ್ಗೆ ಕನಿಷ್ಠ ಅಂದ್ರೆ 1.5-2 ಲಕ್ಷದವರೆಗೂ ನಾವು ಲೆಕ್ಕ ಬರೆದಿದ್ದೀವಿ. ಪ್ರತಿಯೊಂದು ದಿನದ್ದು ನಾವು ಲೆಕ್ಕ ಬರೆದಿದ್ದೀವಿ. 2 ಲಕ್ಷದವರೆಗೂ ಇನ್ಕಮ್ ಬಂತು. ಅದರಲ್ಲಿ ನಮ್ಗೆ ಖರ್ಚು ವೆಚ್ಚ ಆಗ್ತಿದ್ದಂದ್ರೆ ಹೂವು ಬಿಡಿಸೋದು ಕಟ್ಟೋದು ದುಬಾರಿ ಖರ್ಚು. ಯಾಕಂದ್ರೆ ನಮ್ಮೂರಿನಲ್ಲಿ ಪ್ರತಿಯೊಂದು ತೋಟಗಳು ಜಾಸ್ತಿ ಇರೋದ್ರಿಂದನ ಕಾಂಪಿಟೇಷನ್ನು, ಅದು ಕೂಲಿ ಮಾತ್ರ ನಮಗೆ ಜಾಸ್ತಿ ಆಗ್ತಿತ್ತು. ಆ ಕೂಲಿ ಖರ್ಚು ಎಲ್ಲ ತೆಗೆದ್ರು ನಮಗೆ ಒಂದು 50 ಅಂದರೆ 1-4 ಗುಂಟೆ ಜಮೀನು ಇರ್ಬೋದು. ಅದರಲ್ಲಿ ನಾವು ಮಿನಿಮಮ್ ಖರ್ಚು ವೆಚ್ಚ ತೆಗೆದು 1 ಲಕ್ಷ ಮಾಡ್ತಿದ್ವಿ. ಇದೆಲ್ಲ ನಾವು ಹಸುಗಳಿಂದ ಬಂದಂಥ ಆದಾಯ, ಗೊಬ್ಬರದಿಂದ ಆದಂಥ ಉಳಿತಾಯ, ಸೋಲಾರಿಂದ ಬಂದಂಥ ಲಾಭ, ಆಮೇಲೆ ನಮ್ಮ ಹೂವಿನ ಗಿಡದಿಂದ ಬಂದಂಥ ಲಾಭ, ಆಮೇಲೆ ದಾಳಿಂಬೆಯಿಂದ ಬಂದಂಥದ್ದು, ಮನೆ ಬಳಕೆಗೆ ಅಂತೇಳಿ ನಾವು ಒಂದು 7-8 ತೆಂಗಿನ ಮರಗಳು ಇಟ್ಕೊಂಡಿದ್ವಿ. ಇವತ್ತು 1 ತೆಂಗಿನಕಾಯಿ ಕೆಲವೊಂದು ಟೈಮ್ನಾಗ 15-20 ರೂಪಾಯಿವರೆಗೂ ಆಗೈತೆ. ಅಂಥ ಟೈಮ್ನಲ್ಲಿ 1 ವರ್ಷಕ್ಕೆ ನಾವು 100-100 ಕಾಯಿ ಕೊಂಡ್ಕೊಂತೀವಿ, ಎಷ್ಟು ದುಬಾರಿ. ಇವತ್ತು ನಾವು ಆ ಕಾಯಿ ಇದ್ದಿದ್ದರಿಂದ ಅದು 1 ವರ್ಷಕ್ಕೆ 5,000-6,000 ರೂಪಾಯಿ 10,000 ರೂಪಾಯಿ ಆದಾಯ ಬರ್ತಿತ್ತು. ಮನೆ ಬಳಕೆಗೆ ಇದು ಮಾಡ್ಕೊಂತಿದ್ವಿ. ಇವತ್ತು ನಮ್ಮನೆಯಲ್ಲಿ ಅದೇ ಕೊಬ್ಬರಿ ಎಣ್ಣೆನ ನಾವು ಎಣ್ಣೆ ಮಾಡಿ ಉಪಯೋಗಿಸ್ತಿದ್ವಿ. ಇಷ್ಟೆಲ್ಲ ಇದ್ದಿದ್ದರಿಂದ ನಮಗೆ ಒಂದು ಏನು ನೇಪಿಯರ್ ಹಾಕೊಂಡಿದ್ವಿ, ಹುಲ್ಲಿನ ಹಸಿರು ಮೇವನ ಒಂದು ಇದು ಆಗ್ತಿತ್ತು. ಇವತ್ತು ಒಂದು ಸಣ್ಣದಾಗಿ ನಮ್ಮ ಹಸುಗಳ ಒಂದು ನಿರ್ವಹಣೆಗೆ ಕಡಿಮೆ ಇರೋದ್ರಿಂದ ಸಣ್ಣದಾಗ ಒಂದು ಹೈಡ್ರೋಪೋನಿಕ್ಸ್ ಮಾಡಿದ್ವಿ. ಏನು ಜಲಕೃಷಿ ಅಂತ ಹೇಳ್ತಾರೆ, ಬೇಸಿಗೆ ಕಾಲದಲ್ಲಿ ಹಸಿ ಮೇವಿನ ಒಂದು ಕೊರತೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಈ ಜಲಕೃಷಿಯನ್ನು ನಾವು ಸೆಲ್ಕೋ ಫೌಂಡೇಶನ್ ಅನ್ನೋ ಒಂದು ಇದರಿಂದ ನಾವು ಒಂದು ಸಂಪರ್ಕ ಬಂತು. ಅವರು ಸಮೇತ ನಮಗೆ ಸಹಾಯ ಮಾಡಿದರು. ಇವತ್ತು ಅದರಲ್ಲಿ ಮೆಕ್ಕೆಜೋಳನ ನೆನೆಸಿ ಮೊಳಕೆ ಕಟ್ಟಿ ಅದನ್ನು ನೀರಿನಲ್ಲಿ ಒಂದು ಟ್ರೇಗಳಿಗೆ ಹಾಕಿಬಿಟ್ಟು ಪ್ರತಿ ಗಂಟೆಗೊಂದ್ಸಾರಿ 2 ಗಂಟೆಗೊಂದ್ಸಾರಿ ನೀರು ಸ್ಪ್ರೇ ಮಾಡ್ತೀವಿ. ಅದು ಸೋಲಾರ್ ಎನರ್ಜಿಯಿಂದಲೇ ನಾವು ಮಾಡ್ತಾಯಿದ್ವಿ. ಅದು ಆಟೋಮೆಟಿಕ್ಕಾಗಿ ಸ್ಪ್ರೇ ಆಗುತ್ತೆ. 9 ದಿನಕ್ಕೆ ನಮಗೆ 1 ಕೆಜಿ ಮೆಕ್ಕೆಜೋಳ ಹಾಕಿದರೆ ಕನಿಷ್ಠ 4-5 ಕೆಜಿ ಮೇವು ಉತ್ಪಾದನೆ ಆಗುತ್ತೆ. ಇಂಥ ಸುಮಾರು 10-20 ಟ್ರೇಗಳು ನಮ್ಮ ಹತ್ರ ಇದ್ದಾವೆ. ಅದರಿಂದ ನಾವೆಲ್ಲ ಮಾಡೋದ್ರಿಂದ ನಾವು ಹಸಿ ಮೇವಿನ ಕೊರತೆ, ಆಮೇಲೆ ಪೌಷ್ಟಿಕ ಆಹಾರ ದನಗಳಿಗೆ ಒಂದು ಪೌಷ್ಟಿಕ ಆಹಾರ ಆಗುತ್ತೆ, ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಆರೋಗ್ಯವಾಗಿರ್ತವೆ. ನಾವು ಏನು ಹೊರಗಡೆಯಿಂದ ಫೀಡ್ ತತ್ತೀವಿ, ಇವತ್ತೇನು ಬೂಸ ಆಗ್ಬೋದು, ಹಿಂಡಿ ಆಗ್ಬೋದು, ಅಥವಾ ಮೆಕ್ಕೆಜೋಳದ ಹಿಟ್ಟಾಗ್ಬೋದು, ಇಂಥದ್ದು ಏನು ಹೊರಗಡೆಯಿಂದ ನಾವು ಪರ್ಚೇಸ್ ಮಾಡ್ತೀವಿ ಅದ್ರ ದುಡ್ಡು ಇಲ್ಲಿ ಉಳಿತೈತೆ. ಅದಕ್ಕೆ ಪ್ರತಿ ತಿಂಗಳು ನಾವೇನಿಲ್ಲ ಅಂದ್ರೆ 3,000-4,000 ರೂಪಾಯಿ ದುಡ್ಡು ಹಾಕಬೇಕಾಗಿತ್ತು. ಅಂಥ ದುಡ್ಡನ್ನು ನಾವು ಉಳಿತಾಯ ಮಾಡ್ತೀವಿ ಅಂದರೆ ಪ್ರತಿ ಹಂತದಲ್ಲೂ ನಾವು ಇದನ್ನು ಮಾಡ್ಕೋಬೋದು. ಇದಕ್ಕೆ ನಾವು ಮಧ್ಯ ಮಧ್ಯದಲ್ಲಿ ಇನ್ನೂ ಎಲ್ಲಿ ಜಾಗ ಇರ್ತತೆ, ಒಂದು ಗಿಡದಡಲಾಗ್ಬೋದು ಮರದಡಲಾಗ್ಬೋದು, ಒಂದು ಬಳ್ಳಿ ತರಕಾರಿಗಳು, ಒಂದು 4 ಕೀರೆಬಳ್ಳಿ ಹಾಕಿದ್ವಿ ಅಂದ್ರೆ ಮನೆ ತರಕಾರಿ ಆಗುತ್ತೆ, ಒಂದಿಷ್ಟು 4 ಬದನೆ ಗಿಡ ಹಾಕಿದ್ವಿ ಅಂದ್ರೆ ಅದು ಮನೆ ತರಕಾರಿ ಆಗುತ್ತೆ, ಸೊಪ್ಪು ಆಗುತ್ತೆ. ಇಂಥದ್ದು ಯಾವುದನ್ನು ನಾವು ಕೊಂಡ್ಕೊಂಡಂಗೆ ಯಾವುದೇ ವಿಧವಾದ ಒಂದು ಮೂಲಂಗಿ ಸೊಪ್ಪು ಎಲ್ಲದೂ ನಮ್ಮ ಮನೆಗಾಗೋಷ್ಟನ್ನ ನಾವೆಲ್ಲ ಬೆಳ್ಕೊಂಡಿದ್ದೀವಿ. ಮಾರಾಟ ಮಾಡೋಕ್ಕಾಗದಿದ್ರು ಮನೆ ಬೆಳ್ಕೊಂಡಿದ್ದೀವಿ. ಇವತ್ತು ಹೇಳ್ಬೇಕಂದ್ರೆ ಒಂದು ಮನೆ ತರಕಾರಿ ತರಬೇಕಂದ್ರೆ ಪ್ರತಿ ವಾರ 200-300 ರೂಪಾಯಿ ದುಡ್ಡಾಗುತ್ತೆ. ಒಂದು ತಿಂಗಳ ಲೆಕ್ಕಾಚಾರ ಕಟ್ಕೊಂಡ್ರೆ 1,000 ರೂಪಾಯಿ ಆಗುತ್ತೆ, ಒಂದು ವರ್ಷಕ್ಕೆ ಕಟ್ಕೊಂಡ್ರೆ 12,000 ದುಡ್ಡಾಗುತ್ತೆ. ಸಣ್ಣದಾಗಿ ನಾವು ಲೆಕ್ಕ ಮಾಡ್ಕೊಂಡು ಸಣ್ಣದಾಗಿ ಬೆಳೆ ಬೆಳ್ಕೊಂಡ್ರೆ ಸಮೇತ ನಮಗೆ ವರ್ಷಕ್ಕೆ 12,000 ರೂಪಾಯಿ ತರಕಾರಿ ಉಳಿತು, ವರ್ಷಕ್ಕೆ 10,000 ರೂಪಾಯಿ ಗ್ಯಾಸ್ ಉಳಿತು, ಒಂದು ವರ್ಷಕ್ಕೆ 10-15,000 ರೂಪಾಯಿ ಹಾಲಿನ ದುಡ್ಡು ಉಳಿತು. ಇಷ್ಟೆಲ್ಲ ನಾವು ಯೋಚನೆ ಮಾಡಿದಾಗ ಒಂದು ಸಮಗ್ರ ಕೃಷಿ ಪದ್ಧತಿ ಅಂತ ಅಳವಡಿಸ್ಕೊಂಡ್ರೆ ನಾವಿವತ್ತು ಮನುಷ್ಯನಿಗೆ ಸಾಕಷ್ಟು ಅವಶ್ಯಕತೆಗಳಿದ್ದಾವೆ. ಪ್ರಾಣಿ ಪಕ್ಷಿಗಳು ಅಂತ ಜೀವನ ಮಾಡ್ತವೆ, ಇವತ್ತಿಂದ ಊಟ ಸಿಕ್ಬಿಡ್ತಂದ್ರೆ ನಾಳೆ ನೋಡ್ಕೊಳೋಣ ಅಂತಿರ್ತವೆ. ಆದರೆ ನಾವು ಮನುಷ್ಯನಿಗೆ ಅನೇಕ ಅವಶ್ಯಕತೆಗಳು ಇವೆಲ್ಲ ಇರೋದ್ರಿಂದ ನಾವೇನು ಮಾಡ್ಬೇಕಾಗುತ್ತೆ, ಪ್ರತಿಯೊಂದನ್ನು ನಾವು ಬೆಳಕಬೇಕಾಗ್ತದೆ, ಪ್ರತಿಯೊಂದನ್ನು ನಾವು ಲಾಭ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಏನಾಗುತ್ತಂದ್ರೆ ನಮ್ಮ ಕೋಳಿ ಸಾಕಾಣಿಕೆ, ಕೋಳಿನೂ ಸಾಕಿದ್ವಿ, ಒಂದು 4-5 ಕೋಳಿ ಇದ್ವು, ಕೋಳಿ ಸಾಕಿದ್ವಿ, 2 ಕುರಿಮರಿ ಸಾಕಿದ್ವಿ. ಇನ್ನೂ ಎಷ್ಟು ಬೇಕಾದರೂ ಒಂದು ಎಕರೆನಲ್ಲಿ 10,00,000 ತಗೊಂಡ್ರು ಕಡಿಮೆನೆ. ಇದನ್ನು ತಗೊಳಕ್ಕಾಗುತ್ತೆ ಇಲ್ವೇ ಅಂದರೆ ಚಾಲೆಂಜ್ ಮಾಡಿದ್ರೆ ಅದನ್ನು ನಾವು ಮಾಡಿ ತೋರ್ಸೋಕೆ ನಾವು ರೆಡಿ ಇದ್ವಿ. ಪ್ರಾತ್ಯಕ್ಷಿಕೆ ಮಾಡಿದ್ರೆ ಅದನ್ನು ಹಾಕಾಗಲ್ಲ ಅಂತೇಳಿದ್ರೆ ನಮಗೆ ಮನಸ್ಸು ಬೇಕಷ್ಟೇ. ನಮಗೆ ಮನಸ್ಸಿಲ್ಲ ಅಂದರೆ ಯಾವುದೂ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಸಾಧನೆ ಸಾಧಕನ ಸೊತ್ತ ಹೊರತು ಸೋಮಾರಿ ಸೊತ್ತಾಗೋದಿಲ್ಲ. ಸಾಧಿಸ್ಬೇಕು ಪ್ರತಿಯೊಂದು ಹಂತದಲ್ಲೂ, ಎಲ್ಲ ವ್ಯವಸ್ಥೆದಲ್ಲೂ ಕಷ್ಟ ಸುಖದೇವೆ. ಒಂದು ಬಿಸ್ನೆಸ್ ಮಾಡ್ತಾರಂದ್ರೆ ಕಷ್ಟ ಸುಖದೆ, ಒಂದು ವ್ಯಾಪಾರ ಮಾಡ್ತಾರಂದ್ರೆ ಕಷ್ಟ ಸುಖದೆ, ಒಬ್ಬ ಅಫಿಷಿಯಲ್ ಆಗಿದ್ದಾನೆ ಅಂದ್ರೆ ಕಷ್ಟ ಸುಖದೆ. ಕಷ್ಟ ಇಲ್ಲದಂಥ ಜಾಗನೇ ಇಲ್ಲ. ಕಷ್ಟ ಸುಖ ಅಂದರೆ ಒಂದು ನಾಣ್ಯದ 2 ಮುಖಗಳು. ಅದರಲ್ಲಿ ನಾವು ಕಷ್ಟನೇ ನೋಡ್ತಾ ಹೋಗ್ಬಿಟ್ಟು ನಾವೇನೂ ಮಾಡೋಕ್ಕಾಗೋದಿಲ್ಲ. ಸುಖನೂ ಐತೆ ಅದ್ರ ಹಿಂದೆ ಅನ್ನೋದು ನಮ್ಗೆ ಅರಿವಾಗಬೇಕು. ಇದು ವಿಚಾರ ತಿಳ್ಕೋಬೇಕು. ಇವಂತೂ ಒಂದು ಇಲಾಖೆಯಿಂದ ಒಂದು ಕಾರ್ಯಕ್ರಮ ಕೊಡ್ತಾರೆ ಅಂದ್ರೆ ಅಲ್ಲಿ ಕೇಳಕ್ ಹೋಗಲ್ಲ, ಅಥವಾ ಯಾವುದೋ ಒಂದು ಆಕಾಶವಾಣಿ ಕಾರ್ಯಕ್ರಮ ಬರುತ್ತಂದ್ರೆ ಕೇಳಲ್ಲ, ಒಂದು ಮ್ಯಾಗ್ಝಿನಲ್ಲಿ ಒಳ್ಳೇದು ಬಂತು ಕೇಳಲ್ಲ, ಟಿವಿನಲ್ಲಿ ಒಂದು ಕಾರ್ಯಕ್ರಮ ಬಂದ್ರೆ ಕೇಳಲ್ಲ, ಸೀರಿಯಲ್ ನೋಡ್ತಾರೆ. ಇಂಥವೆಲ್ಲ ನೋಡೋ ಬದಲು ನಮಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನ ನಾವು ನೋಡೋದ್ರಿಂದ ಕೇಳೋದ್ರಿಂದ, ಆಮೇಲೆ ಕೆಲವೊಂದು ಮ್ಯಾಗ್ಝಿನ್ ಇರ್ತದೆ, ಕೆಲವು ಬುಕ್ಸ್ ಇರ್ತವೆ, ಕೃಷಿ ಬಗ್ಗೆ ಆಗ್ಬೋದು, ಒಂದು ಸಂಸ್ಕೃತಿ ಬಗ್ಗೆ ಆಗ್ಬೋದು, ಒಂದು ಆರ್ಥಿಕತೆ ಬಗ್ಗೆ ಆಗ್ಬೋದು, ಪ್ರತಿಯೊಂದು ಮಾಹಿತಿ ಈ ಭೂಮಿ ಮೇಲೆ ನಮಗೆ ಸಿಗ್ತಾ ಐತಿ. ಇವತ್ತು ಅಂಥ ಒಂದು ಸಂದರ್ಭದಾಗ ನಾನು ಹೇಳೋದು ಏನಂತಂದ್ರೆ, ಇವತ್ತು ಯಾರೇ ಒಂದು ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ, ತೋಟಗಾರಿಕೆ ಮಾಡ್ತಾರೆ ಅಂದರೆ ಇಂಪಾರ್ಟೆಂಟ್ ಅಂದರೆ, ವಾಟ್ ಈಸ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಇರಿಗೇಷನ್ ಅಂದರೆ, ವಾಟರ್ ಮ್ಯಾನೇಜ್ಮೆಂಟ್ ಈಸ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಇರಿಗೇಷನ್ ಅಂತ ಹೇಳ್ಬೋದು. ಎಲ್ಲಿ ನೀರಿನ ನಿರ್ವಹಣೆ ಇರ್ತತೆ, ಅವಶ್ಯಕತೆ ತಕ್ಕಂತೆ ಯಾರು ಗೊಬ್ಬರ ನೀರು ನಿರ್ವಹಣೆ ಮಾಡ್ತಾರೆ, ಅತಿಯಾದ ನೀರು ಮಾಡೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗುತ್ತೆ. ಅದಕ್ಕೆ ಅವಶ್ಯಕತೆಗೆ ತಕ್ಕಷ್ಟು ನೀರು ಕೊಡೋದ್ರಿಂದ ಉತ್ತಮವಾದಂಥ ಇಳುವರಿ ಪಡಿಬೋದು, ಭೂಮಿ ಹಾಳಾಗೋದಿಲ್ಲ. ಅದರಿಂದ ನಾವೇನು ಮಾಡ್ಬೇಕಂದ್ರೆ ನೀರಿನ ನಿರ್ವಹಣೆ ಮಾಡಬೇಕು, ಸಮಗ್ರ ಕೃಷಿ ಪದ್ಧತಿಯನ್ನೇ ಅಳವಡಿಸ್ಕೋಬೇಕು. ಜೇನು ಸಾಕಾಣಿಕೆನೂ ಮಾಡ್ತಿದ್ವಿ, ಜೊತೆಗೆ ಸುಮಾರು 1 ಅಡಿ ಜಾಗದಲ್ಲಿ ಒಂದು ಜೇನು ಪೆಟ್ಟಿಗೆ ಇರ್ತತೆ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಒಂದು ಸರ್ತಿಗೆ 4 ಕೆಜಿ ಜೇನುತುಪ್ಪ ಬರ್ತತೆ. ಇವತ್ತು 500 ರೂಪಾಯಿ ಕೊಟ್ಟರು ಒಂದು ಜೇನುತುಪ್ಪ ಒಳ್ಳೆ ಒರಿಜಿನಲ್ ಸಿಗಲ್ಲ, ಅಲ್ಲಿ ಮಾಡಿದ್ರೆ 2,000 ರೂಪಾಯಿ ಜೇನುತುಪ್ಪ ಬರ್ತತೆ. ಒಂದು 10 ಪೆಟ್ಟಿಗೆ ನಾವು ಇಟ್ಕೊಂಡಿದ್ವಿ, ಇವತ್ತು 10 ಪೆಟ್ಟಿಗೆನು ಕ್ಲೀನಾಗಿ ನಿರ್ವಹಣೆ ಮಾಡಿದ್ವಿ ಅಂದರೆ ಒಂದು ಮನೆ ಏನು ಇವತ್ತು ಒಂದು 10,00,000-50,000 ಖರ್ಚು ಮಾಡಿ ಮನೆ ಬಾಡಿಗೆ ಕೊಟ್ಟರೆ ಆ ಮನೆ ಬಾಡಿಗೆ ಅಷ್ಟು ದುಡ್ಡು ನಮ್ಮ ಜೇನು ಪೆಟ್ಟಿಗೆ ಬರ್ತತೆ ಒಂದೊಂದಡಿ ಜಾಗದಲ್ಲಿ. ಇಂಥ ಒಂದು ವಿಚಾರನ ನಾವೆಲ್ಲಿ ತಿಳ್ಕೊಂಬಲ್ಲ, ಅಳವಡಿಸ್ಕೊಳಲ್ಲ, ಯಾವತ್ತು ನಾವೇನು ಮಾಡೋಕ್ಕಾಗೋದಿಲ್ಲ. ಕೃಷಿ ಅಂದರೆ ಲಾಭಲ್ಲ ಲಾಸು, ಇನ್ನು ಯಾರು ಮಾಡ್ತಾರೆ, ದನ ಕಟ್ಕೊಂಡು ಯಾರು ಸಗಣಿ ಬಸ್ತಾರೆ ಅಂದರೆ ನಾವು ಏನು ಅಲ್ಲಿ ಗಲೀಜು ಮಾಡ್ಕೊಂಡ್ರೆ ನಾವೇ ತೊಳ್ಕೋಬೇಕು. ಯಾರೋ ಬಂದು ಮಾಡೋಕ್ಕಾಗೋದಿಲ್ಲ. ದಾರಿ ತೋರಿಸ್ಬೋದು ಅಷ್ಟೇ ಬಿಟ್ಟರೆ ಕರ್ಕೊಂಡೋಗಿ ಬಿಡೋಕ್ಕೆ ಯಾರ ಕೈಲೂ ಆಗಲ್ಲ. ವಿಚಾರ ತಿಳ್ಕೋಬೇಕು, ಒಂದು ಸಮಗ್ರ ಕೃಷಿ ಪದ್ಧತಿಯನ್ನೇ ಅಳವಡಿಸ್ಕೋಬೇಕು, ಮಿಶ್ರ ಬೆಳೆ ಪದ್ಧತಿ ಅಳವಡಿಸ್ಕೋಬೇಕು. ಅದಕ್ಕೆ ಕಡಿಮೆ ಅವಧಿದು, ದೀರ್ಘಾವಧಿದು, ಮಧ್ಯಮ ಅವಧಿ ಬೆಳೆಗಳಂತಿರ್ತವೆ. ಸಾಕಷ್ಟು ಇಲಾಖೆಗಳಲ್ಲಿ ಇಂಥ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಸುಮಾರು ಜನ ಸಾಧಕರಿದ್ದಾರೆ, ಅವರೆಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಅಂಥ ಮಾಹಿತಿ ನಾನು ಕೇಳಿ ನಮ್ಮ ಜೀವನದಾಗೆ ನಮ್ಮ ಕೃಷಿನಲ್ಲಿ ಅಳವಡಿಸ್ಕೊಂಡ್ರೆ ಯಾವತ್ತೂ ಕೃಷಿ ಲಾಸ್ ಅಲ್ವೇ ಇಲ್ಲ, ಅದು ಸುಳ್ಳು ಅಂತ ನಾವೇಳ್ತೀವಿ. ಯಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅವಶ್ಯಕತೆ ಇಲ್ಲ. ಸಿದ್ದಪ್ಪ, ಇಷ್ಟೊಂದೆಲ್ಲ ಕೃಷಿ ಅಳವಡಿಸ್ಕೊಂಡಿದ್ರ, ಹಾಗಿದ್ರೆ ನಿಮ್ ಜಮೀನು ಎಷ್ಟು ಎಕರೆ ಐತೆ ಅಂತ ನನಗೆ ಕುತೂಹಲ. ಸರ್, ನಮ್ಮ ಜಮೀನು ಇರೋದು 1 ಎಕರೆ. 1 ಎಕರೆ 3 ಎಕರೆ ಇತ್ತು, 3 ಜನ ಭಾಗ ಆದ್ವಿ, ಅದರಿಂದ ಇದ್ದಿದ್ದೆ 1 ಎಕರೆ ಜಮೀನು. ಆ 1 ಎಕರೆ ನಮ್ಮ ಜಮೀನಲ್ಲಿ ಇಷ್ಟೆಲ್ಲ ನಾವು 1 ಎಕರೆಯಲ್ಲಿ ಇಷ್ಟೊಂದೆಲ್ಲ ಅಳವಡಿಸ್ಕೊಂಡಿದ್ರ ಆಗುತ್ತೆ ಸರ್. ಸಾಕಷ್ಟು ಜನ ರೈತರು ನಾವು ನೋಡ್ತಿರ್ತೀವಿ, 5 ಎಕರೆ ಇದ್ರೆ 5 ಎಕರೆ ಟೊಮೆಟೋ ಹಾಕ್ತಾರೆ, ಇಲ್ಲ 5 ಎಕರೆ ಈರುಳ್ಳಿ ಹಾಕ್ತಾರೆ, ಎಲ್ಲ ಏಕ ಬೆಳೆ ಪದ್ಧತಿಗೆ ಹೋಗ್ತಾರೆ, ಹಂಗಾಗ್ಬಿಟ್ಟು ಸಾಕಷ್ಟು ಸಾರಿ ಕೈ ಸುಟ್ಕೊಳ್ತಾರೆ. ನೀವು ಈ ತರ ಮಿಶ್ರ ಬೆಳೆಗಳು ಬೆಳಿಬೇಕು, ಸಮಗ್ರ ಕೃಷಿ ಅಳವಡಿಸ್ಕೋಬೇಕು ಅಂತ ಯಾಕೆ ಆಸಕ್ತಿ ಬಂತು? ಯಾಕಂದ್ರೆ ಇವತ್ತು ನಾವು ಮನೆಗೆ ಜೀವನ ಮಾಡ್ತಿದ್ವಿ, ಜೀವನ ಮಾಡ್ಬೇಕಾದ್ರೆ ಊಟ ಮಾಡ್ತೀವಿ, ಪ್ರತಿದಿನ ಬರೇ ಮುದ್ದೆ ಆದ್ರೆ ಆಗುತ್ತಾ? ಬುದ್ಧ ನಮ್ಗ ಶಕ್ತಿ ಕೊಡಲ್ಲ. ಅದ್ರ ಜೊತೆಗೆ ಸಾಂಬಾರ್ ಬೇಕು. ಸಾಂಬಾರ್ನಲ್ಲಿ ಅನೇಕ ವಿಧವಾದಂತಹ ಮಸಾಲೆ ಪದಾರ್ಥ ಹಾಕಿರ್ತೀವಿ, ತರಕಾರಿ ಹಾಕಿರ್ತೀವಿ, ಬೆಣ್ಣೆ ಹಾಕಿರ್ತೀವಿ, ಎಣ್ಣೆ, ತುಪ್ಪ ಈ ಥರ ಎಲ್ಲ ಹಾಕಿವಿ. ಯಾಕಂದ್ರೆ ಅದು ನಮ್ಮ ಅವಶ್ಯಕತೆ, ನಮ್ಮ ಶರೀರಕ್ಕೆ ಯಾವ ಥರ ಅವಶ್ಯಕತೆ ಬೇಕೋ ಅದೆಲ್ಲದೂ ನಮಗೆ ಬೇಕು. ನಾವು ಜೀವನ ಮಾಡಬೇಕಾದ್ರೆ ಒಂದೇ ಅವಶ್ಯಕತೆ ಇರಲ್ಲ, ಬರೀ ದುಡ್ಡು ಬಂದ್ಬಿಟ್ರೆ ಬೇರೆದಲ್ಲಾರು ಕಳಪೆ ಅಕ್ಕಿ ತಿನ್ಬೇಕು, ಕಳಪೆ ರಾಗಿ ತಿನ್ಬೇಕು, ಕಳಪೆ ಎಣ್ಣೆ ತಿನ್ಬೇಕು. ಅಂಥದ್ರಿಂದ ಇವತ್ತು ನಾವು ತೆಂಗಿನ ಎಣ್ಣೆನ ತಿಂದರೂ ಒಳ್ಳೇದು. ನಾವು ತೆಂಗಿನ ಬರೀ ತಲೆಗೆಚ್ಚಿಕೊಳ್ಳೋಕ್ಕಲ್ಲ, ತಿನ್ನಕ್ಕೂ ಮಾಡ್ಕೋಬಹುದು. ಅಥವಾ ಯಾವುದೋ ಒಂದು ಮೂರ್ನಲ್ಲಿ ಒಂದು ಸಣ್ಣ ಗದ್ದೆಯಷ್ಟು ಮಾಡಿಬಿಟ್ಟು ಅದರಲ್ಲಿ ಒಂದೇ ಒಂದು ಕೆ ಜಿ ನಾವು ಶೇಂಗಾ ಬೀಜ ಹುರಿದ್ರೆ ನಮ್ಮ ಮನೆಗಾಗೋಷ್ಟು ಶೇಂಗಾ ಬೀಜ ಮಾಡ್ಕೋಬಹುದು ಎಲ್ಲ ಒಂದು ವೇಸ್ಟ್ ಜಾಗದಾಗೆ. ನಾನೊಂದು ಪ್ರಯೋಗ ಮಾಡಿದ್ವಿ, ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿಗೆ ಹೋದಾಗ ಅಲ್ಲಿ ಒಂದು ಕಬ್ಬಿನ ಪೀಸ್ ತಂದಿದ್ದೆ, ಒಂದು ಹಾಕಿದೆ ನಮ್ಮ ಮನೆ ತಿನ್ನಕ್ಕಿರುತ್ತೆ ಅಂತಂದು. ಅದು ಒಂದು ಎರಡು ಜಾಗದಾಗ ನಾವು ಹಾಕಿದ್ರೆ ಒಂದೊಂದು ಜಾಗದಲ್ಲಿ 20-25 ಕೋಲ್ ಕಬ್ಬು ಬಂದಿತ್ತು. ಒಳ್ಳೆ ಒಂದು ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಮನೆಗೆ ಹೋದ್ರೆ 50 ರೂಪಾಯಿಗೆ ಒಂದು ಕೋಲ್ ಕಬ್ಬು ಅಂದ್ರು. ನಮ್ಮ ತೆಗ 50 ಕೋಲ್ ಕಬ್ಬು ಇತ್ತು. ಇವ 50 ರೂಪಾಯಿಗೆ ಒಂದಾದ್ರೆ ಎಷ್ಟು? 5-5 25 ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಎರಡು ಗುಂಡಿಗೆ ಬಂತು ಅಂದ್ರೆ ನಾನು ಅಂದ್ಕೊಂಡೆ ಏಕ ಬದು ಒಂದು ಬದುವಿಗೆ ಒಂದು 100 ಗುಂಡಿ ಕಬ್ಬು ಹಾಕಿದ್ರೆ ವೇಸ್ಟ್ ಆಗಿರೋ ಜಾಗದಾಗ ಒಂದು 10,000 ರೂಪಾಯಿ ಬೆಳೆದಲ್ಲ ಅಂತ. ಒಂದು ಹನಿ ನೀರು, ಒಂದು ಇಂಚ್ ಜಾಗ, ಒಂದು ನಿಮಿಷ ಸಮಯನ ನಾವು ಹಾಳು ಮಾಡ್ದಂಗೆ ನಾವು ಮಾಡ್ಕೊಂಡಿದ್ವಿ ಅಂದ್ರೆ 10 ಲಕ್ಷ ಒಂದು ಎಕರೆಯಲ್ಲಿ ಆರಾಮಾಗಿ ತಕ್ಕೋಬಹುದು. ಇವತ್ತು ಸಿಟಿಗಳಲ್ಲಿ ಮಾಡ್ತಾ ಇದಾರೆ, ಟೆರೆಸ್ ಗಾರ್ಡನ್ ಅಂತ ಮಾಡ್ತಾ ಇದಾರೆ. ಅವ್ರಿಗೆ ಗೊತ್ತಾಗೈತೆ ಸಿಟಿನವ್ರಿಗೆ, ಯಾಕಂತಂದ್ರೆ ದುಬಾರಿ. ನಮ್ಗೆ 200 ರೂಪಾಯಿ ಖರ್ಚಾದ್ರೆ ಅವ್ರಿಗೆ 2,000 ರೂಪಾಯಿ ಖರ್ಚಾಗುತ್ತೆ ತರಕಾರಿಗೆ, ದುಬಾರಿ. ಇವತ್ತು ಬೆಂಗಳೂರಿಗೆ ಮಾಲ್ಗಳಾಗಿದ್ರೆ ಅವರು ಕೆಳಗೆ ತಟ್ಟಿ ಬಿಟ್ಬಿಟ್ಟು ಅದರಲ್ಲಿ ತಗಂತಾರೆ ಮೇಲಕ್ಕೆ ಲಿಫ್ಟ್ ಮಾಡ್ಕೊಂಡು. ಅವ್ರಿಗೆಲ್ಲನ ನಮ್ಗೆ 50 ರೂಪಾಯಿ ತರಕಾರಿ ಇದ್ರೆ 200 ರೂಪಾಯಿ ತರಕಾರಿ ಆಗುತ್ತೆ, ಅವ್ರಿಗೆ 5,000 ರೂಪಾಯಿ ಆಗುತ್ತೆ, ಅವಾಗ ಇದೆಲ್ಲ ದುಬಾರಿ ಆಗುತ್ತೆ ಅಂತ ಇವತ್ತು ಟೆಕ್ನಾಲಜಿ ಕೊಟ್ಟಿದ್ದಾರೆ. ಇಲಾಖೆಯಿಂದ ಸಾಕಷ್ಟು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಟೆರೆಸ್ ಗಾರ್ಡನ್ ಅಂತ ಮಾಡ್ಕೊಂಡು ಕುಂಡುಗಳು ಇಟ್ಕೊಂಡು ಬದನೆ ಗಿಡ, ಟೊಮೆಟೊ ಗಿಡ, ಸೊಪ್ಪು, ತರಕಾರಿ ಎಲ್ಲ ಬೆಳೀತಾರೆ. ಎಲ್ಲ ಸವಲತ್ತಿದ್ದು, ಜಮೀನಿದ್ದು, ನೀರಿದ್ದು, ಹಳ್ಳಿಗಿದ್ದು, ನಾವು ನಮ್ಮ ಅವಶ್ಯಕತೆ ಬೆಳ್ಕೊಂಡಿಲ್ಲ ಅಂತಂದ್ರೆ ನಮ್ಮಂತ ಮೂರ್ಖರೇ ಇನ್ನೊಬ್ರಿಲ್ಲ. ಹೌದು, ನಿಮ್ ಜಮೀನಲ್ಲಿ ಒಂದಡಿ ಜಾಗ ನಾವು ಖಾಲಿ ಬಿಟ್ಟಿಲ್ಲ, ಅಲ್ಲಲ್ಲಿ ಈರೆ ಗಿಡ ಹಾಕ್ತೀನಿ, ಬದನೆ ಗಿಡ ಹಾಕ್ತೀನಿ ಅಂತ ಹೇಳಿದ್ರೆ ಇದೆಲ್ಲ ಅಳವಡಿಸಬೇಕು ರೈತರು ಅಂತೀರಾ? ಹೌದು, ಅವಶ್ಯಕತೆ ಇದೆ. 10 ಮೆಣಸಿನ ಗಿಡ ಹಾಕಿದ್ವಿ ಅಂದ್ರೆ ವರ್ಷ ಪೂರ್ತಿ ನಮಗೆ ಮೆಣಸಿನ ಗಿಡ ಆಗುತ್ತೆ. 4 ಬದನೆ ಗಿಡ ಹಾಕಿದ್ವಿ ಅಂದ್ರೆ ನಾವು ಕೊಂಡ್ಕೊಳ್ಳೋದು ತಪ್ಪುತ್ತೆ. ಒಂದು ಟ್ರೇಗಳು, ನಾನು ಅದನ್ನ ಟ್ರೈ ಮಾಡಿದ್ನಿ, ಟ್ರೇಗಳಕ್ಕೆ ಕುಂಡುಗಳಕ್ಕೆ ಒಂದಿಷ್ಟು ಬೀಜ, ಸೊಪ್ಪಿನ ಬೀಜ ಹಾಕಿದ್ರೆ ಒಂದು ತಿಂಗಳಿಗೆ ಬರ್ತದೆ. 5-6 ಟ್ರೇಗಳ ಅಂದ್ರೆ 5-6 ತರ ಸೊಪ್ಪು ನಮಗೆ ಬರ್ತಿರ್ತದೆ. ಪ್ರತಿ 15 ಸಾರಿ ಚೇಂಜ್ ಮಾಡಿದ್ರೆ 15 ಸಾರಿ ಸೊಪ್ಪು ಬರುತ್ತೆ. ಎಲ್ಲೂ ಜಾಗ ಮಿಸ್ ಇದಾಗಿ ಮಾಡ್ಬೋದು ಅಂತಂದ್ರೆ ಅದ್ಭುತವಾಗಿ ಮಾಡ್ಬೋದು. ಕೃಷಿನ ಒಂದು ನಾವು ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡ್ಬೇಕು. ಕೃಷಿ ಮುಂದೊಂದು ದಿನ 500 ರೂಪಾಯಿಗೆ ಒಂದು ಕೆ ಜಿ ರಾಗಿ, 500 ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಆದರೂ ಅದೇನೋ ಒಂದು ಅತಿಶಯೋಕ್ತಿಯೇ ಅಲ್ಲ. ಯಾಕಂದ್ರೆ ಎಲ್ಲ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ, ಆಡಂಬರಲ್ಲಿ ಜೀವನ ಮಾಡ್ತಿದ್ದಾರೆ. ಅದೆಲ್ಲ ಒಂದು ನೋಡ್ಕೊಂಡ್ರೆ ನಾವು ಇವತ್ತು ಕೃಷಿಕ, ಮುಂದೊಂದು ದಿನ ಅವನೇ ದೇಶದ ಒಂದು ಮೊದಲನೇ ಒಂದು ಹೆಜ್ಜೆಗಿರ್ತಾನೆ ಅಂತ ನಾವು ಹೇಳ್ಬೋದು. ರಾಗಿ ತರಕಾರಿದ್ನೆಲ್ಲ ಬೇರೆ ಕಡೆಯಿಂದ ಉತ್ಪಾದನೆ ಅಂತೂ ಮಾಡ್ಲಿಕ್ಕಾಗಲ್ಲ, ಬೆಳೆಯಲೇಬೇಕು ರೈತರು ಅಂತ. ಯಾವುದೇ ಪ್ಲಾಸ್ಟಿಕ್ನಾಗೆ, ಕಬ್ಬಿಣದಾಗೆ, ಹಿತ್ತಾಳೆಗೆ, ತಾಮ್ರದಾಗೆ ರೇಷನ್ ತಯಾರು ಮಾಡಕ್ ಆಗಲ್ಲ. ರೈತನ ಫ್ಯಾಕ್ಟ್ರಿಗೆ ಇದೆಲ್ಲ ತಯಾರಾಗಬೇಕು, ರೈತನೇ ಮುಖ್ಯವಾದಂತ ಮುಖ್ಯವಾಹಿನಿ ಬರ್ತಾನೆ. ಆದ್ರೆ ಒಂದು ತಾಂತ್ರಿಕತೆ ಇವತ್ತೇನಿದೆ, ಬದಲಾವಣೆ ಪ್ರಕೃತಿ ನಿಯಮ, ತಾಂತ್ರಿಕತೆ ಬಳಸ್ಕೊಂಡು ನಾವು ಇವತ್ತಿನ ಕೃಷಿನ ಅನಿವಾರ್ಯವಾಗಿ ಮಾಡಲೇಬೇಕು. ತಾಂತ್ರಿಕತೆ ಇಲ್ದಾನೆ ಮಾಡಿದ್ರೆ ಅದು ಅಂತ ಒಂದು ಸೂಕ್ತ ಅನ್ಸಲ್ಲ. ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ಈಗ ನಾವು ಏನ್ ಬೆಳೆ ಇಟ್ಟರು ಕೀಟ ರೋಗಗಳು ಸಿಕ್ಕಾಬಟ್ಟೆ ನಾವು ಬೆಳೆನೆ ಕೈ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್, ಇವತ್ತು ಬೆಳೆ ಅಂದ್ರೆ ಹಿಂದಿನ ಕಾಲದಾಗ ಹೇಳ್ತಿದ್ರು ಮನುಷ್ಯನಿಗೆ ಬರದ ಮರಕ್ಕೆ ಬರುತ್ತಾ ಕಾಯಿಲೆ ಅಂತಿದ್ರು. ಇವತ್ತು ಮರಕ್ಕೂ ಬರ್ತೈತೆ ಕಾಯಿಲೆ. ಬೇವಿನ ಮರ ಒಣಗ್ತದವೆ, ಹಳ್ಳಿ ಮರ ಒಣಗ್ತದವೆ, ತೆಂಗಿನ ಮರಕ್ಕೆ ಬೂದಿ ರೋಗ ಬರ್ತೈತೆ, ಅಡಿಕೆಗೆ ರೋಗ ಬರ್ತೈತೆ, ಅಡಿಕೆಗೆ ತ್ರಿಪ್ಸ್ ಬರ್ತೈತೆ. ಇದು ಅನಿವಾರ್ಯ. ಯಾಕಂದ್ರೆ ನಾವು ವಾತಾವರಣನ ಕಲುಷಿತ ಮಾಡೋದ್ರಿಂದ ನಾವೇ ರೋಗ ಬರಂಗ್ ಮಾಡ್ಕೊಂಡಿದ್ವಿ. ಬೆಟ್ಟ ಗುಡ್ಡುಗಳಿಲ್ಲ, ವಾಯು ಮಾಲಿನ್ಯ ಆಗ್ತೈತೆ, ಜಲಮಾಲಿನ್ಯ ಆಗ್ತೈತೆ, ನೀರಿನಲ್ಲಿ ಅನೇಕ ಲವಣಗಳು ಮಿಶ್ರ ಆಗಿದ್ದಾವೆ, ಗಾಳಿ, ಪೆಟ್ರೋಲ್, ಡೀಸೆಲ್ ಫ್ಯಾಕ್ಟ್ರಿಗಳಿಂದ ಹೊಗೆ ಬರೋದು, ಅನೇಕ ಸಮಸ್ಯೆಗಳಿಂದ ಎಲ್ಲದಕ್ಕೂ ಕಾಯಿಲೆ ಬಂದೈತೆ. ಆದ್ರೆ ಅದಕ್ಕೂ ವಿಜ್ಞಾನಿಗಳು ಕಾಯಿಲೆನೂ ಸೃಷ್ಟಿಯಾಗಕ್ಕೆ ಕಾರಣ ಆಗಿದ್ದಾರೆ ವಿಜ್ಞಾನ, ಮತ್ತೆ ಅದಕ್ಕೆ ಪರಿಹಾರವನ್ನು ಹುಡುಕಿದ್ದಾರೆ. ಇವತ್ತು ಜೈವಿಕ ತಂತ್ರಜ್ಞಾನ ಅಂತಾರೆ, ಬೇರೆ ಪರತಂತ್ರ ಜೀವಿಗಳು ಬಿಟ್ಬಿಟ್ಟು ಅದನ್ನ ಕೀಟ ನಿರ್ವಹಣೆ ಮಾಡ್ತಾರೆ. ಆಮೇಲೆ ನೀಲಿ ಬಣ್ಣದ ಒಂದು ಹಳದಿ ಬಣ್ಣದ ಒಂದು ಅಂಟು ಬಲಗಳು ಹಾಕಿ ನಿರ್ವಹಣೆ ಮಾಡ್ತಾರೆ. ಆಮೇಲಿಂದ ಲೈಟ್ಗಳು ಹಾಕಿ ನಿರ್ವಹಣೆ ಮಾಡ್ತಾರೆ. ಮಿತಿ ಮೀರಿದಾಗ ಒಂದು ಅನಿವಾರ್ಯವಾಗಿ ಕೆಮಿಕಲ್ಗೆ ಹೋಗ್ಬೇಕಾಯ್ತೆ. ಇನ್ನೂ ಸಾಕಷ್ಟು ರಿಸರ್ಚ್ ಆಗ್ತಾ ಇದೆ, ವಿಜ್ಞಾನ ಮುಂದುವರೆದಂಗೆ ಅದಕ್ಕೂ ಒಂದಿನ ಸಿಗುತ್ತೆ ಪರಿಹಾರ. ಅಲ್ಲಿವರೆಗೂ ಕಾಯಲೇಬೇಕು. ಹೆಚ್ಚು ನಿಮ್ಮ ಕೃಷಿಯಲ್ಲಿ ಸಾವಯವಕ್ಕೆ ಒತ್ತು ಕೊಟ್ಟಿದೀವಿ ಅಂತ ಹೇಳಿದ್ರೆ ಯಾಕೆ ಈ ಸಾವಯವ ಕೃಷಿ ಮಾಡ್ಬೇಕಂತ ಆಸಕ್ತಿ ಬಂತು? ಸರ್ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ಹಿಂದೆ ಒಂದು ದಿನ ಒಂದು ರೆವಲ್ಯೂಷನ್ ಆಯ್ತು. ಜನಸಂಖ್ಯೆ ನಮ್ಮ ದೇಶದಲ್ಲಿ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಆಹಾರ ಬೆಳೆಗಳು ಕಡಿಮೆ ಆಯ್ತು ಅಂತೇಳಿ ಅವತ್ತು ಆಹಾರ ಪದ್ಧತಿಗಳು ಜಾಲಿಸ್ತಿ ಬೆಳಿಬೇಕು ಅಂದ್ಕೊಂಡ್ರು. ಅದಕ್ಕೆ ಒಂದು ಹೈಯೀಲ್ಡ್ ಬೀಜಗಳನ್ನ ತಯಾರು ಮಾಡಿದ್ರು, ಅದನ್ನ ಹೈಬ್ರಿಡ್ ಬೀಜನ ತಯಾರು ಮಾಡಿದ್ರು. ಇವತ್ತು 10 ಚೀಲ ಬೆಳೀತಾ ಅಂದ್ರೆ 20 ಚೀಲ 30 ಚೀಲ ಬೆಳೆ ಅಂತ ಆವಿಷ್ಕಾರ ಮಾಡಿದ್ರು. ಆಮೇಲೆ ಬೇಗ ಬೆಳಿಬೇಕು, ಜಾಸ್ತಿ ಇಳುವರಿ ಬರಬೇಕು ಅನ್ನೋ ಒಂದು ಇದಕ್ಕೆ ಒಂದು ರಾಸಾಯನಿಕ ಗೊಬ್ಬರಗಳನ್ನ ತಯಾರು ಮಾಡಿದ್ರು. ಅಂತ ಗೊಬ್ಬರಗಳನ್ನ ಅನಿವಾರ್ಯವಾಗಿ ಉಪಯೋಗಿಸಿ ನಾವೇನ್ ಮಾಡಿದ್ವಿ, ಬೆಳೀತಾ ಹೋದ್ವಿ. ಬೆಳೀತಾ ಬೆಳೀತಾ ಬೆಳೀತಾ ಮೊದಲು ಜನ ಇದನ್ನ ಹಾಕಿದ್ರೆ ಸುಟ್ಟೋಗುತ್ತೆ ಅಂತ ಹೇಳ್ತಿದ್ರು. ಇವತ್ತೇನಾಗುತ್ತೆ, ಲೋಡ್ ಗಟ್ಟಲೆ ತಗೊಂತಾರೆ. ಯಾಕಂದ್ರೆ ಫಸ್ಟ್ಗೆ ಡ್ರಿಂಕ್ ಮಾಡೋ ಒಂದು ಈಜ್ಕೊಟ್ರೆ ಪಾ ಅಂತ ವಾಸನೆ ಬತ್ತೈತೆ, ವಾಂತಿ ಬತ್ತೈತೆ ಅಂತಿದ್ದ. ಕುಡಿತಾ ಕುಡಿತಾ ಬಾಟ್ಲಿ ಎಲ್ಲ ಮೈ ಮೇಲೆ ಸುದ್ರೆ ಅವನಿಗೇನೂ ಆಗ್ತಿಲ್ಲ. ಹಂಗೆ ನಮ್ಮ ಭೂಮಿನ ಇವತ್ತೇನಾಗ್ಬಿಟ್ಟೈತೆ ಅಂದ್ರೆ ಆ ಒಂದು ವಿಷಕ್ಕೆ ಹೊಂದ್ಕೊಂಡ್ಬಿಟ್ಟೈತಿ. ನಾವು ಆ ವಿಷ ತಿಂದು ಡಾಕ್ಟರ್ ಉದ್ದಾರ ಆಗ್ತಿದ್ದಾರೆ. ಯಾಕಂದ್ರೆ ನಮ್ಗೆ ಒಂದು ತಿಂದ್ರೆ ಗ್ಯಾಸ್ಟ್ರಿಕ್, ಇನ್ನೊಂದು ತಿಂದ್ರೆ ಹಾರ್ಟ್, ಇನ್ನೊಂದು ತಿಂದ್ರೆ ಕಿಡ್ನಿ, ಪ್ರತಿಯೊಂದು ಪಾರ್ಟ್ಸ್ ಎಫೆಕ್ಟ್ ಆಗ್ತಿದ್ದಾವೆ. ಆಗಲ್ಲೆಲ್ಲ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು, ಆ ಡಾಕ್ಟರ್ಗಳು ಮೆಕ್ಯಾನಿಕ್ ಆಗಿಬಿಟ್ಟಾರೆ ನಮಗೆ. ಈಗ ಹೋಗ್ಬಿಟ್ಟು ಏನಾಗುತ್ತೆ, ಅದು ರಿಪೇರಿ ಮಾಡ್ಸೋಕೆ ನಮ್ಮ ದುಡ್ಡೆಲ್ಲ ಹೋಗ್ತೈತೆ. ಇದನ್ನ ಕಂಡಂಥ ವಿಜ್ಞಾನಿಗಳಾಗ್ಬೋದು, ಸಮಾಜ ಸುಧಾರಕರು ಇಂಥವೆಲ್ಲ ಕೇಳಿದಾಗ ಸಮಸ್ಯೆ ಬಂದೈತೆ, ಅದಕ್ಕೆ ಪರಿಹಾರ ಹುಡುಕ್ತಾನೆ ಇರಬೇಕು. ಹುಡುಕಿದ್ದಾರೆ. ಈ ಭೂಮಿ ಹಾಳಾಗಿದ್ದರಿಂದ ನಮ್ಗೆ ಆಹಾರನೂ ಕಳಪೆ ಸಿಗ್ತೈತೆ. ಆ ಭೂಮಿ ಸರಿ ಹೋಗೋವರೆಗೂ ನಾವು ನಮ್ಮ ಆಹಾರ ಸರಿ ಹೋಗಲ್ಲ ಅಂತೇಳಿ ಆ ಭೂಮಿನ ಮೊದಲು ಫಲವತ್ತತೆ ಮಾಡಬೇಕು ಅನ್ನೋದ್ರಿಂದ ಸಾವಯವ ಕೃಷಿ ಮಾಡಬೇಕು. ಮೈಕ್ರೋನ್ಯೂಟ್ರಿಯಂಟ್ ಹಾಕ್ಬೇಕು. ನಾವೇನು ಹಸು ಸಗಣಿ ಗಂಜಲ ಈ ಥರ ಮಾಡಿ ಇವತ್ತು ಸುಭಾಷ್ ಪಾಳೇಕರ್ ಅಂತವರು ಸಮಾಜನ ಒಂದು ಏನು ಬದಲಾವಣೆ ಮಾಡ್ಬೇಕಂತ ಒಂದು ಜೀವಾಮೃತ, ಘನಾಮೃತ, ಬೀಜಾಮೃತ ಈ ಥರ ಎಲ್ಲ ಮಾಡಿದ್ದಾರೆ. ಅವನ್ನ ನಾವು ಅಳವಡಿಸ್ಕೊಂಡು ನಾವು ಕೃಷಿ ಮಾಡಬೇಕಾದ ಅನಿವಾರ್ಯತೆ ಇದು. ಈಗ ಹೇಳಿದ್ರಿ ನಮ್ಮ ಕೃಷಿಕರು ಕೃಷಿ ಜೊತೆಗೆ ನಾವೇನಾದ್ರೂ ಉಪಕಸಬು ಮಾಡ್ಬೇಕು ಅಂತ, ನೀವೀಗ ಜೇನು ಸಾಕಾಣಿಕೆ ಮಾಡ್ತೀನಿ, ಹೈನುಗಾರಿಕೆ ಮಾಡ್ತೀನಿ, ಬೇರೆ ಬೇರೆ ಎಲ್ಲ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಈ ಕೃಷಿ ಜೊತೆಗೆ ಒಂದು ಉಪಕಸಬಿದ್ದರೆ ರೈತನಿಗೆ ಬೆನ್ನೆಲುಬಾಗಿ ಅನುಕೂಲ ಆಗುತ್ತೆ ಅಂತೀರಾ? ಹೌದು ಸರ್, ಕಡ್ಡಾಯವಾಗಿ ಮಾಡ್ಬೇಕು ಇವತ್ತು. ಯಾಕಂದ್ರೆ ನಮ್ಮ ರೈತರು ಸಾಕಷ್ಟು ಏಕ ಬೆಳೆ ಪದ್ಧತಿ ಮಾಡಿದ್ರು. ದಾಳಿಂಬೆ ಒಂದು ಒಳ್ಳೆ ಬೆಳೆ ಬಂದು ದುಡ್ಡಾಯ್ತು ಅಂದಾಗ 10 ಎಕರೆ 20 ಎಕರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕ್ನಾಗ ಅಡಿಕೆ ಗಿಡನೆಲ್ಲ ತೆಂಗಿನ ಗಿಡನೆಲ್ಲ ಕಡ್ದು ದಾಳಿಂಬೆ ಹಾಕಿದ್ರು, ರೆವಲ್ಯೂಷನ್ ಮಾಡಿದ್ರು, ಕೋಟ್ಗಟ್ಟಲೆ ತಗೊಂಡ್ರು. ಆಮೇಲೆ ಏಕ್ದಮ್ ಹಾಳಾಗೋತು, ಒಂದು ವೈರಸ್ ಬಂತು, ಇದ್ದಕ್ಕಿದ್ದಂಗೆ ಹಾಳಾಗೋತು. ಅವತ್ತು ಅವರು ಒಂದೇ ಬೆಳೆ ಮಾಡ್ದಂಗಿದ್ದು ಅನೇಕ ಬೆಳೆಗಳು ಕೃಷಿ ಮತ್ತು ಕೃಷಿ ಪೂರಕವಾದಂಥ ಉಪಕಸುಬುಗಳು ಅಂತೀವಿ ನಾವು. ಇವತ್ತು ಜನ ಸಾಕಾಣಿಕೆ ಆಗ್ಬೋದು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ, ಆಮೇಲೆ ತರಕಾರಿ ಬೆಳೆಗಳು, ಮೊಲ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಎಲ್ಲದು ಅವರಿಗೆ ಹೊಂದಿಕೆ ಆಗಂಥ ಅಂದ ಒಂದೆರಡಾದ್ರೂ ಕಸುಬುಗಳನ್ನು ಅವ್ರು ಮಾಡ್ಕೊಂಡ್ರೆ ಒಂದಕ್ಕಿಂತ 10 ಲಾಭಗಳು ಜಾಸ್ತಿ ಬರ್ತವೆ, ಮಲ್ಟಿಪರ್ಪಸ್ ಆಗಿರುತ್ತೆ. ಅದನ್ನ ಇನ್ನೂ ಮುಂದೆ ಹೋಗ್ಬೇಕಂದ್ರೆ ನಾವು ಕೆಲವು ಬೆಳೆಗಳಲ್ಲಿ ವ್ಯಾಲ್ಯೂಡಿಷನ್ ಅಂತೀವಿ, ಮೌಲ್ಯವರ್ಧನೆ ಮಾಡೋದು. ಹೂವು ಬೆಳಿತೀವಿ, ಹಂಗೆ ಮಾರೋ ಬದಲು ಕಟ್ಟಿ ಮಾರೋದು. ಹಾಲು ಮಾಡ್ತೀವಿ, ಅದನ್ನ ತುಪ್ಪ ಬೆಣ್ಣೆ ಮಾಡಿ ಮಾರಾಟ ಮಾಡೋದು. ಜೇನು ಸಾಕಾಣಿಕೆ ಮಾಡಿದ್ವಿ, ಬಾಟ್ಲಿ ಮಾಡಿ ಒಂದು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡೋದು. ರಾಗಿ ಬೆಳೆದ್ರೆ ಇವತ್ತೆಲ್ಲ ಸಿರಿಧಾನ್ಯಗಳಂತ, ಅದಕ್ಕೆ ಬಡವರು ತಿಂದಾಗ ಅದಕ್ಕೆ ತೃಣಧಾನ್ಯ ಅಂದ್ರು, ಇವತ್ತು ಶ್ರೀಮಂತರು ತಿಂತಾದಾಗ ಸಿರಿಧಾನ್ಯ, ಅದಕ್ಕೂ ಪ್ರಮೋಷನ್ ಆಗೈತೆ. ಇವತ್ತು ಈ ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡಿದಾಗ ಅಂತಂದ್ರೆ ಬೇಕರಿನಲ್ಲಿ ಹೋಗುದು, ಸಂಡಿಗೆ, ಹಪ್ಪಳ, ಬ್ರೆಡ್, ಬಿಸ್ಕತ್ ಎಲ್ಲದನ್ನು ಈ ತರ ಮಾಡ್ತಿದ್ದಾರೆ. ಇದನ್ನ ನಾವು ಯಾರಿಗೋ ಲಾಭ ಮಾಡಿಕೊಡ್ತಿದ್ವಿ, ಅದನ್ನ ನಾವೇ ರೈತರು ಅಳವಡಿಸ್ಕೊಂಡು ನಾವೇ ಒಂದು ಗುಂಪು ಮಾಡ್ಕೊಂಡು ಇವತ್ತು ಅದಕ್ಕೂ ಸಹಾಯ ಮಾಡ್ತಿದೆ ಸರ್ಕಾರ, FPO ಅಂತ ಮಾಡ್ತಿದೆ. ಆ ಗುಂಪಿನಲ್ಲಿ ನಾವು ಸೇರ್ಕೊಂಡ್ರೆ ನಮ್ಮ ಒಂದು ಗುಂಪಿನಲ್ಲಿ 10 ಜನ 20 ಜನ ಸೇರ್ಕೊಂಡ್ಬಿಟ್ಟು ಅದು ವ್ಯಾಲ್ಯೂಡಿಷನ್ ಮಾಡೋದಾಗ್ಬೋದು, ಎಣ್ಣೆ ತೆಗೆಯೋದಾಗ್ಬೋದು. ನಮ್ಮ ಒಂದು ವಾತಾವರಣಕ್ಕೆ, ನಮ್ಮ ಏರಿಯಾಕ್ಕೆ ಏನು ಬೆಳೆಗಳಿದ್ದಾವೆ ಅದನ್ನು ಯಾವ ಥರ ವ್ಯಾಲ್ಯೂಡಿಷನ್ ಮಾಡೋದು, ಸಾಕಷ್ಟು ಇಲಾಖೆಗಳಿಂದ ಮಾಹಿತಿ ಸಿಗುತ್ತೆ. ಅಂಥ ಮಾಹಿತಿ ತಗೊಂಡು ಮಾಡೋದ್ರಿಂದ ರೈತ ಅದ್ಭುತವಾಗಿ ಬೆಳಿಬೋದು, ಇದರಲ್ಲಿ ಅನುಮಾನನೇ ಇಲ್ಲ. ಇದನ್ನೆಲ್ಲ ಗುರುತಿಸಿ ಯಾವಾದರೂ ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ದಾವ? ಪ್ರಶಸ್ತಿಗಳಿಂದ ನಮ್ಮ ಧರ್ಮಸ್ಥಳ ಯೋಜನೆಯಿಂದ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಮಾಡಿದರು. ಪ್ರಥಮವಾಗಿ ನನಗೆ ಅವರೊಂದು ಗುರುತಿಸಿ ಕೃಷಿ ಸಾಧಕ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಆಮೇಲೆ ನಮ್ಮ ಮೈಸೂರು, ಚಾಮರಾಜನಗರ, ಮಂಡ್ಯ 3 ಜಿಲ್ಲೆ ಸೇರಿ ಒಂದು ಆಕಾಶವಾಣಿಯಿಂದನ ಕೃಷಿ ಬೆಳಕು ಅಂತ ಒಂದು ಕಾರ್ಯಕ್ರಮ ಮಾಡಿದರು. ಗುರುತಿಸಿ ನನ್ನ ಅಲ್ಲಿ ಕರೆದ್ಬಿಟ್ಟು ಅವರು ಒಂದು ಕೃಷಿ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕೃಷಿ ಸಲಹೆಗಾರರು, ಅಂತಾರಾಷ್ಟ್ರೀಯ ಕೃಷಿ ಸಲಹೆಗಾರರು ಅಂತ ಅಯ್ಯಪ್ಪನ್ ಅಂತ ಹೇಳಿಬಿಟ್ಟು ಅವರು ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಗುರುತಿಸಿದರು. ಅವ್ರು ಬಂದ್ಬಿಟ್ಟು ನಮಗೆ ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮದಲ್ಲಿ ಕೃಷಿ ಮಂತ್ರಿಗಳ ಕಡೆಯಿಂದನ ನಮಗೊಂದು ಅವಾರ್ಡ್ ಕೊಟ್ಟು ಅವರು ಸನ್ಮಾನ ಮಾಡಿದರು. ನಮ್ಮ ಚಿತ್ರದುರ್ಗದಲ್ಲಿನೇ ಒಂದು ನಮ್ಮ ಬಸವಶ್ರೀ ಪ್ರಶಸ್ತಿನ ನಮ್ಮ ದಾಳಿಂಬೆ ಮಾಂತ್ರಿಕ ಅಂತೇಳಿ ನಮ್ಮ ಈಶ್ವರಪ್ಪ ಅನ್ನೋರಿಗೆ ಕೊಟ್ಟಿದ್ರು. ಅವತ್ತು ಸಮೇತ ನನಗೆ ಒಂದು ಕರೆದ್ಬಿಟ್ಟು ನಮ್ಮ ಒಂದು ಜಿಲ್ಲೆಯ ರೈತ ಅಂತ ಹೇಳ್ಬಿಟ್ಟು ನಮಗೊಂದು ಸನ್ಮಾನ ಮಾಡಿ ಒಂದು ಗೌರವ ಮಾಡಿದ್ರು. ಇಂಥ ಸುಮಾರು 600 ಕಾರ್ಯಕ್ರಮಗಳು. ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಕೃಷಿ ಮೇಳ ಆದಾಗ, ಶಿವಮೊಗ್ಗ ಯೂನಿವರ್ಸಿಟಿ ಪ್ರಾರಂಭ ಆದಾಗಲಿಂದಲೂ ನಿರಂತರವಾಗಿ ನನಗೆ ಸಂಪರ್ಕ ಇದೆ. ನಮ್ಮ ತೋಟದಲ್ಲಿ ಒಂದು ರಿಸರ್ಚ್ ಮಾಡ್ತು ತರಕಾರಿ ಬಗ್ಗೆನೆ, ನಮ್ಮ ತೋಟನೇ ಆಯ್ಕೆ ಮಾಡಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಐಎಂಗೆ ಒಂದು ತರಬೇತಿ ಮಾಡಿ ಅವ್ರ ಜೊತೆಗೆ ನಾವು ಯಾವ ಥರ ಇದು ಮಾಡ್ಬೇಕಂತ ರಿಸರ್ಚ್ ಮಾಡಿದ್ವಿ. ಇಲ್ಲಿ ನನಗೆ ಒಳ್ಳೆ ಜ್ಞಾನ ಸಿಕ್ತು, ಒಬ್ಬ ವಿಜ್ಞಾನಿ ತರ ನಮ್ಗೆ ಸಹಕಾರ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಯ್ಯಮ್ಮ ತುಂಬಾ ಸಂತೋಷ ಪಟ್ಲು. ಇವತ್ತು ಅಯ್ಯಮ್ಮ ಅಮೆರಿಕದಲ್ಲಿ PhD ಮಾಡಕ್ ಅವಕಾಶ ಸಿಗುತ್ತದೆ, ನನಗೆ ಅಮೆರಿಕದಿಂದ ಫೋನ್ ಮಾಡ್ತಾರೆ, ನಿಮ್ಮ ತೋಟಕ್ಕೆ ಬಂದಿದ್ದು ಒಂದು ಅವಕಾಶ, ನೀವು ಮತ್ತೆ ನಮ್ಮ ವಿಜ್ಞಾನಿಗಳು ಸೇರಿ ನನ್ನೊಬ್ಬ ಹೊಸ ವಿಜ್ಞಾನಿ ಮಾಡಿದ್ರಿ, ಇವತ್ತು ನಾನು ಅಮೆರಿಕದಲ್ಲಿ ಬಂದು PhD ಮಾಡ್ತಿದ್ದೀನಿ ಅಂತಂದು ಹೇಳ್ಬಿಟ್ಟು ಅಲ್ಲಿಂದ ನಮ್ಗೆ ವಿಶ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಸಂತೋಷ. ಸುಮಾರು ಜನಗಳು ನನಗೆ ಕಡಿಮೆ ವಿದ್ಯೆ ಇದ್ರು ಇಂಥ ಒಂದು ವ್ಯವಸ್ಥೆನಲ್ಲಿ ವಿಜ್ಞಾನಿಗಳ ಜೊತೆಗೆ ಓಡಾಡಿ ನಮ್ಮ ರೈತ ವಿಜ್ಞಾನಿ ಅಂತಲೂ ಸಮೇತ ಕರೆದಿದ್ದಾರೆ. ನನಗೆ ಅದು ಒಂದು ಗ್ರೇಟ್. ನಾನು ಆಸ್ತಿ ಮಾಡಿಲ್ಲ, ದುಡ್ಡು ಮಾಡಿಲ್ಲ ಅಂದ್ರೂ ನಾನು ಸ್ವತಂತ್ರವಾಗಿ ಇನ್ನೊಬ್ಬರಿಗೆ ಏನಾದ್ರೂ ನಾನು ಎಷ್ಟು ಕೊಟ್ಟರು ಸಾವಿದಂತ ಜ್ಞಾನ ನನಗೆ ಸಿಕ್ಕೈತೆ. ಅದು ನಮ್ಮ ವಿಜ್ಞಾನ ಕೇಂದ್ರದಿಂದ, ನಮ್ಮ ಇಲಾಖೆಗಳಿಂದ, ಆಕಾಶವಾಣಿಯಿಂದ ನನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗೆ ಇವತ್ತು ರಿಸೋರ್ಸ್ ಪರ್ಸನ್ ಅಂದ್ರೆ ನಾನು ಯಾವುದೇ ಒಂದು ಟಾಪಿಕ್ ಕೊಟ್ಟರು ಇಷ್ಟೇ ಚೆನ್ನಾಗಿ ಯಾವುದೇ ಟಾಪಿಕ್ ಕೊಟ್ಟರು ನಾನು ಮಾತಾಡಕ್ ಬರುತ್ತೆ. ಸೋಲಾರ್ ಬಗ್ಗೆ ಮಾತಾಡಿದ್ದೀನಿ, ಆಮೇಲೆ ವಾಟರ್ ಮ್ಯಾನೇಜ್ಮೆಂಟ್, ಇವತ್ತೇ ನಮ್ಮ ದೇವರಾಜ ರೆಡ್ಡಿ ಅವರು ನೀರಿನ ಬಗ್ಗೆ ಏನು ರೈನ್ ಹಾರ್ವೆಸ್ಟ್ ಅಂತ ಹೇಳ್ತಾರೆ, ಮಳೆ ಕೊಯ್ಲು ಅಂತಾರೆ, ನೀರಿನ ನಿರ್ವಹಣೆ ಅಂತಾರೆ, ಅದನ್ನು ಕಂಪ್ಲೀಟ್ ಅವರಿಲ್ಲ ಅಂದ್ರೆ ಅವ್ರ ಅನುಪಸ್ಥಿತಿಯಲ್ಲಿ ಅವ್ರ ಬಗ್ಗೆ ಕ್ಲಾಸ್ ಕೊಡೋವಷ್ಟು ನನಗೆ ತಯಾರು ಮಾಡಿದ್ದಾರೆ. ಈ ತರ ಎಲ್ಲ ಐತೆ. ಯಾರು ಬೇಕಾದ್ರೂ ಇಂತ ಸಾಧನೆ ಮಾಡ್ಬೇಕಂದ್ರೆ ವಿದ್ಯೆ ಅಲ್ಲ, ಬುದ್ಧಿಗೂ ವಿದ್ಯೆಗೂ ವ್ಯತ್ಯಾಸ ಇರ್ತತೆ. ಮನಸ್ಸಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು.